ಮದುವೆಕ್ಕಿಂತ ಮುಂಚಿತವಾಗಿ ನಮ್ಮ ಊರಲ್ಲಿ ಅದು ವಿಶೇಷ ಸರ್. ಎಲ್ಲರೂ ನಾಗೇನಹಳ್ಳಿಯಲ್ಲಿ ಮಾಡ್ತೀವಿ. ನಮ್ಮ ಊರಿನವ್ರು ಎಲ್ಲ ಸಹಕಾರದಿಂದ ಎಲ್ಲರೂ ಅವತ್ತಿನ ದಿನ ಪೂರ್ತಿ ಬಂದೋಬಸ್ತ್ನಲ್ಲಿ, ಜೀರೋ ಟ್ರಾಫಿಕ್ ಅಂತಂದ ಹೇಳ್ತಾರಲ್ಲ ಸರ್, ಆ ರೀತಿ ಜೀರೋ ಟ್ರಾಫಿಕ್ ಮಾಡಿ ನಮ್ಮ ಪೂಜೆಗೆ ನಮ್ಮ ಊರಿನವರೆಲ್ಲ ಸಹಕಾರ ಕೊಡ್ತಾರೆ ಸರ್. ಅಷ್ಟು ನಿಯತ್ತಿನಿಂದ ಆ ಪೂಜೆನ ಮಾಡಿ ನಮ್ದು ಇಷ್ಟು ದಿನನೇ ನಮ್ದು ಮದುವೆ ಕಾರ್ಯಕ್ರಮ ನಮ್ಮ ಮನೆತನದ್ದು ನಡೀತದೆ ಸರ್. ಒಟ್ಟು ಯಾವುದೇ ಮದುವೆ ಕಾರ್ಯಕ್ರಮಗಳಲ್ಲಿ ಬೀರಲಿಂಗೇಶ್ವರ ಪೂಜೆ ಆದ ನಂತರ ಆಗ್ಲೇಬೇಕು ಸರ್. ಈಗ ನಿಮ್ಮ ಕೃಷಿ ಜೀವನ ಹೇಗೆ ಶುರುವಾಯಿತು, ಎಲ್ಲಿಂದ ಅಂತ? ಸರ್, ನಮ್ದು ಮೊದಲು ಮೂಲತಃ ನಾವು ಕೃಷಿ ಕೃಷಿಕರೆ. ಕುಟುಂಬದವ್ರಿ ಸರ್. ನಾನು ಮೊದಲಿಂದನು ನಮ್ಮ ತಂದೆಯರ ಜೊತೆಗೆ, ನಮ್ಮ ತಂದೆಯರ ಜೊತೆಗಿಂತ ನಮ್ಮ ತಂದೆ ತಾತನವರು ಇದ್ರು ಸರ್. ಅವರಪ್ಪ ಅವರು ತಾತನವರು ಇದ್ರು, ಅಂದ್ರೆ ನಮ್ಮ ತಂದೆ ತಾಯಿ ತಂದೆ ಅವ್ರ ಜೊತೆಗೆ ನಂದು ಒಡನಾಟ ಜಾಸ್ತಿ ಇತ್ತು ಸರ್. ಅಂದ್ರೆ ಅವರು ಯಾವ ರೀತಿ ಕೆಲಸ ಮಾಡ್ತಿದ್ರು, ಅವ್ರದ್ದು ಕೃಷಿ ಹೆಂಗಿತ್ತು ಅವಾಗಿನ ಕಾಲದಲ್ಲಿ, ಅದನ್ನ ನಾನು ಕರಗತ ಮಾಡ್ಕೊಂಡಿದ್ದೆ ಸರ್. ಅಂದ್ರೆ ಅವರು ಯಾವುದೇ ರಾಸಾಯನಿಕ ಬಳಸದೆ ಕೃಷಿ ಮಾಡುವಂತದ್ದು ಅನುಭವ ನಾನು ಅವ್ರ ಜೊತೆಗೆ ಹಂಚ್ಕೊಳ್ತಾ ಇದ್ದೆ ಸರ್. ಅವರು ಯಾವುದೇ ತಮ್ಮ ಭತ್ತ ಬೆಳೆದ್ನಂದ್ರೆ ಯಾವುದೇ ಔಷಧಿ ಹೊಡಿತಿದ್ರಲ್ಲ ಸರ್, ನೀರಿನಲ್ಲೇ ಅದಕ್ಕೇನಾದರೂ ಕಾಯಿಲೆಗಳು ರೋಗಗಳು ಬಂತಂದ್ರೆ ಕಳ್ಳಿ ಅಂತ ಹೇಳಿ ಸಿಗ್ತದೆ ಸರ್, ಮೂರ್ಗೆಣ್ಣಿನ ಕಳ್ಳಿ ಅಂತಂದೇಳಿ, ಅದನ್ನ ನೀರಿನಲ್ಲೇ ಹಾಲು ಅದರಲ್ಲಿ ಹೋಗಂಗೆ ನೀರು ಹರಿಯಲ್ಲೇ ಮಕ್ಕೊಯ್ಯೋ ಅಂತಂದು ಹೇಳ್ತೀವಿ ಸರ್ ನಾವು. ಅಂದ್ರೆ ನೀರಿನ ದ್ವಾರ, ಆ ಮಡಿಯಲ್ಲಿ ನೀರಿಟ್ಟು ಅದನ್ನ ಹಾಲು ಹೋಗಂಗೆ ಆ ಒಂದು ಕ್ರಮದಲ್ಲಿ ಭತ್ತಕ್ಕೆ ಬರೋಂತ ರೋಗಗಳನ್ನ ಕಂಟ್ರೋಲ್ ಮಾಡ್ತಿದ್ರು ಕಳ್ಳಿ ಹಾಲು. ಒಂದನೇದು ಸರ್. ಎರಡನೇದು ನಮ್ದು ಬಿಳಿ ಅಕ್ಕಿ ಅಂತಂದು ಹೇಳಿ ಹೇಳ್ತೀವಲ್ಲ ಸರ್, ಅದನ್ನ ಗದ್ದಿ ಮಾಡೋಕ್ಕಿಂತ ಮುಂಚೆ ಹಸಿರೆಲೆ ಗೊಬ್ಬರವಾಗಿ ನೆಲಕ್ಕೆ ತುಳಿತಾ ಇದ್ರು ಸರ್. ಆಮೇಲೆ ಸೀತಾಫಲದ್ದು, ಆಮೇಲೆ ಕೊಗ್ಗೆ ತಪ್ಪಲ, ಇವನ್ನೆಲ್ಲ ಏನ್ ಮಾಡ್ತಿದ್ರು ಸರ್, ಮುಂಚಿತವಾಗಿ ಒಂದು ತಿಂಗಳು ಮುಂಚಿತವಾಗಿ ನೆಲಕ್ಕೆ ಅದನ್ನ ಮಿಕ್ಸ್ ಮಾಡ್ತಾ ಇದ್ರು. ಈಗ ನಮ್ಮ ಕೃಷಿ ಇಲಾಖೆಯವರು ಅದನ್ನ ಹಸಿರೆಲೆ ಗೊಬ್ಬರ ಡಯಂಚ ಹಾಕ್ರಿ ಅದ ಹಾಕ್ರಿ ಅಂತ ಹೇಳಿ ಹೇಳ್ತಿದ್ದಾರೆ ಸರ್. ಅದರಲ್ಲಿ ಜಿಂಕು ಲಘು ಪೋಷಕಾಂಶಗಳು ಏನದವಲ್ಲ ಸರ್, ಅವು ಇರಂತಹದ್ದು ಸೊಪ್ಪುನೇ ಆಗಿನ ಕಾಲದಲ್ಲಿ ಅವರು ಗೊತ್ತಿದ್ದು ಗೊತ್ತಿಲ್ಲ, ಲಘು ಪೋಷಕಾಂಶ ಗೊತ್ತಿರಲಿಲ್ಲ ಸರ್. ಆದ್ರೆ ಅದನ್ನ ಪದ್ಧತಿ ಪ್ರಕಾರ ಹಾಕ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಅದನ್ನ ಪ್ರತಿ ವರ್ಷ ಪದ್ಧತಿನೇ ಅದನ್ನ ಮಾಡ್ತಾರೆ. ಭತ್ತಕ್ಕೆ ಇವೆಲ್ಲ ಸೊಪ್ಪು ಹಾಕಿ ಅದನ್ನ ತುಳಿಸ್ಬೇಕು, ಅಂದ್ರೆ ಟ್ರ್ಯಾಕ್ಟರ್ ತುಳಿಸ್ತಿದ್ರು ಸರ್, ಎತ್ತುಗಳು ದನಗಳಿಂದ ತುಳಿಸ್ತಾ ಇದ್ರು, ಅದನ್ನ ತುಳಿಸಿ ಆಮೇಲೆ ಭತ್ತ ಹಚ್ಚಾರು. ಈಗ ನಾವೇನ್ ಮಾಡ್ತೀವಿ ಸರ್, ಅದಕ್ಕೆ ಪರ್ಯಾಯವಾಗಿ ಟ್ರ್ಯಾಕ್ಟರ್ ಪೆಡ್ಲಿಂಗ್ ಅಂತಂದು ಹೇಳಿ ಮಾಡ್ತೀವಿ ಸರ್. ಟ್ರ್ಯಾಕ್ಟರ್ ಪೆಡ್ಲಿಂಗ್ ಮಾಡೋದು ಒಂದು ಹಸಿರೆಲೆ ಗೊಬ್ಬರನ ಭೂಮಿಗೆ ಸೇರಿಸೋದು ಒಂದು, ಆದ್ರೆ ಎರಡನೇದು ನೆಲ ನಾವು ದಮಸ್ ಮಾಡ್ತಾ ಇದೀವಿ ಸರ್, ನೆಲ ಗಟ್ಟಿ ಮಾಡ್ತಾ ಇದೀವಿ. ಇದು ನಮ್ಮ ಆಧುನಿಕ ಕೃಷಿ ಸರ್. ಮೊದಲು ಕೃಷಿಗೂ ಈಗಿನ ಕೃಷಿಗೂ ಹೋಲಿಕೆ ಮಾಡ್ಕೊಂಡ್ರೆ ಈ ರೀತಿ ಒಂದು ಅದ್ರ ಪ್ರಕಾರ ಹೋದ್ರು ಇನ್ನೂ ಒಂದು ಭೂಮಿನ ಧ್ವಂಸ ಮಾಡೋದಾಗ್ಲಿ ಗಟ್ಟಿ ಮಾಡೋದಾಗ್ಲಿ ಈ ರೀತಿ ನಮ್ದು ಆಧುನಿಕ ಕೃಷಿ ನಡೆದಿದೆ ಸರ್. ಒಬ್ಬ ಸಾಮಾನ್ಯ ಕೃಷಿಕ ಕುಟುಂಬದಲ್ಲೇ ಬಂದಂತವ್ರು ನೀವು, ಹೌದು ಆದ್ರೆ ಸರ್, ನಿಮ್ಮ ಆಲೋಚನೆಗಳು ತುಂಬಾ ಡಿಫ್ರೆಂಟ್ ಆಗಿದೆ. ಹೌದು ಸರ್, ಹೌದು. ಅಂದ್ರೆ ಸಾವಯವ ಕಡೆಗೆ ಮತ್ತೆ ಪ್ರಾಕೃತಿಕವಾಗಿ ಸಹಜವಾಗಿ ಏನೇನು ಇರಬೇಕು ಅದೇ ಇದ್ರೇನೆ ಒಳ್ಳೇದು ಅಂತ. ಹೌದು ಸರ್. ಅಂದ್ರೆ ಈ ಈ ಎಲ್ಲ ತಿಳುವಳಿಕೆಗಳಿಗೆ ನೀವು ಯಾವ ರೀತಿ ಪ್ರೇರಣೆಗೊಂಡ್ರಿ ಅಂತ, ಯಾರು ಇನ್ಫ್ಲುಯೆನ್ಸ್ ನಿಮಗೆ ಅಂತ? ಅದೇ ಸರ್, ನಮ್ಮ ಸಂಗಪ್ಪ ಗೋಣಿ ಸಂಗಪ್ಪ ಅಂತಂದು ಹೇಳಿ ಸರ್, ನಮ್ಮ ತಂದೆಯವ್ರ ತಾತಾರ್ ಸರ್. ಅವ್ರು ಅವರು ಬೇರೆಯವ್ರದ್ದೆಲ್ಲ ಕೆಲಸ ಮಾಡಿ ಆಮೇಲೆ ತಮ್ದು ಕೆಲಸ ಮಾಡ್ತಾ ಇದ್ರು. ಆ ಅನುಭವಗಳನ್ನ ನಾನು ರಾತ್ರಿ 9-10 ಗಂಟೆ ಅವ್ರ ಜೊತೆಗೇನೆ ನಮ್ಮ ಮನೆಯಲ್ಲಿ ಇದ್ರು ಸರ್. ಅವರು ಅವ್ರ ಜೊತೆಗೆ ಹಂಚ್ಕೊಳ್ತಾ ಇದ್ದೆ ನಾನು. ಅದಾದ್ಮೇಲೆ ಅವ್ರು ತೀರ್ಕೊಂಡ ಮೇಲೆ ನಾನು ಒಂದು ಸಣ್ಣದಾಗಿ ಅವ್ರದೇ ರೀತಿಯಿಂದ ಪ್ರಯೋಗ ಮಾಡಕತ್ತಿದ್ವಿ. ಆಮೇಲೆ ನಾವು ಕಬ್ಬು ಮಾಡಕತ್ತಿದ್ವಿ, ಕಬ್ಬಿನ ಗರಿ ಸುಡಬಾರ್ದು ಅಂತಂದೇಳಿ ಕೆಲವೊಂದು ನಾನು ಈ ಕೃಷಿ ಮೇಳಗಳಲ್ಲಿ ಆಮೇಲೆ ಕೃಷಿ ವಿಜ್ಞಾನಿಗಳಿಂದ ಅವ್ರಿಂದ ತಗೊಂಡು ಅದನ್ನ ಕಬ್ಬಿನ ಗರಿನ ಒಂದು ಕಡೆ ಶೇಖರಣೆ ಮಾಡಿ ಅದನ್ನ ಒಂದು ಬಣವೆ ಟೈಪ್ ಹಾಕಿ ಅದು ಬಣವೆಗೆ ತಿನ್ನೋ ಉಪ್ಪು ನಾವೇನ್ ತಿಂತೀವಲ್ಲ ಸರ್ ಉಪ್ಪನ್ನ, ಆ ಉಪ್ಪನ್ನ ಅದರಲ್ಲಿ ಸ್ಪ್ರೆಡ್ ಮಾಡ್ಕೊಂಡು ಅದರಲ್ಲಿ ಸ್ವಲ್ಪ ಸ್ವಲ್ಪ ಹಾಕಂತ ಅದಕ್ಕೆ ಅವಾಗವಾಗ ನೀರು ಹಾಕಂತಿದ್ರೆ ಅದು ಉಪ್ಪು ಎಲ್ಲಿ ಬಿದ್ದಿರ್ತದೆ ಅದು ಬೇಗ ಅಲ್ಲಲ್ಲಿ ತುಂಡು ತುಂಡು ಆಗ್ತದೆ ಸರ್. ಆಗುತ್ತೆ. ಒಂದೇದು ಅದನ್ನ ಆಮೇಲೆ ಕಬ್ಬು ದೊಡ್ಡದಾದ್ಮೇಲೆ ನಾವು ಮುರಿ ಹೊಡೆಯೋದು ಅಂತೇಳಿ ಅಂತರ ಬೇಸಾಯ ಮಾಡ್ತೀವಿ ಸರ್. ಅದಾದ್ಮೇಲೆ ಅದಕ್ಕೆಲ್ಲ ಒಳಗೆ ಸ್ಪ್ರೆಡ್ ಮಾಡ್ತಿದ್ದೆ ಸರ್. ಅದು ಮಾಡೋದ್ರಿಂದ ನನಗೆ ಒಂದೇದು ಕಬ್ಬು ಸುಡೋದ್ರಿಂದ ನಮ್ಮ ಭೂಮಿ ಎಲ್ಲ ಹಾಳಾಗ್ತಿತ್ತು, ಅಲ್ಲೆಲ್ಲ ಇರೋಂತ ಬ್ಯಾಕ್ಟೀರಿಯಾಗಳೆಲ್ಲ ಜೀವಂತ ಬ್ಯಾಕ್ಟೀರಿಯಾಗಳೆಲ್ಲ ಸತ್ತೋಗ್ತಿದ್ವು. ಅದನ್ನ ಉಳಿಸಿದ್ದು ಒಂದೇ ಸರ್. ಎರಡನೇದು ಕಬ್ಬಿನ ಸಣ್ಣ ಮೊಳಕೆಗಳೆಲ್ಲ ಸುಟ್ಟೋಗ್ತಿದ್ವು, ಅದನ್ನು ಉಳಿಸಿದಂಗಾಯ್ತು. ಆಮೇಲೆ ಅದನ್ನ ಕಬ್ಬಿನ ಗರಿನ ಮಧ್ಯದಲ್ಲೆಲ್ಲ ಹಾಕೋದ್ರಿಂದ ಮಲ್ಚಿಂಗ್ ಆಗ್ತಾ ಇತ್ತು ಸರ್ ಜೀವಂತ. ನಾವು ಈಗೆಲ್ಲ ಕೆಲವು ಕಡೆ ಅಗ್ರಿ ಬೊಮ್ಮನಹಳ್ಳಿ ಅಲ್ಲೆಲ್ಲ ಇದಾಗ್ತಾರೆ ಸರ್, ಪ್ಲಾಸ್ಟಿಕ್ ಮಲ್ಚಿಂಗ್ ಮಾಡ್ತಾರೆ. ಹೌದು. ಅದು ನಮ್ಗೆ ಒಂದ್ ರೀತಿ ಮಾರಕ. ಇದು ನಮ್ ಕಬ್ಬಿನ ಗರಿನೇ ಹಾಕೋದ್ರಿಂದ ನಾವು ಎರೆಹುಳುಗಳಿಗೆ ನಾವು ಆಹಾರವನ್ನಾಗಿ ನ್ಯಾಚುರಲ್ ಆಗಿ ಕೊಟ್ಟಂಗ್ ಆಗ್ತದೆ ಸರ್. ಅನಗತ್ಯ ಕಳೆ ಬೆಳೆಯೋದಿಲ್ಲ, ಅನಗತ್ಯ ಕಳೆ ಬೆಳೆಯೋದಿಲ್ಲ ಸರ್, ಮಲ್ಚಿಂಗ್ ಆಗುತ್ತೆ, ತೇವಾಂಶ ಕಾಪಾಡ್ತದೆ. ನಾವು ನೀರಿನಲ್ಲಿನೂ ಉಳಿತಾಯ ಮಾಡಬಹುದು, ಕಳೆನಲ್ಲಿನೂ ಉಳಿತಾಯ ಮಾಡಬಹುದು. ಈ ರೀತಿ ನಾನು ಸಣ್ಣ ಸಣ್ಣ ಪ್ರಯೋಗ ಮಾಡ್ಕೊಂತದೆ ಸರ್. ಇದಕ್ಕೂ ನನಗೆ ಸ್ವಲ್ಪ ಸೋದರರು ಅಂದ್ರೆ ನಮ್ಮ ಊರಿನವ್ರು ಸರ್ ಸ್ವಲ್ಪ ಅಡೆತಡೆ ಮಾಡಿದ್ರು. ಏ ಒಂದ್ ಕಡ್ಡಿಗೀರಿದ್ರೆ ಎಲ್ಲ ಸುಟ್ಟು ಹೋಗ್ತತಿ, ಇದಕ್ಕೆಲ್ಲ ಇಷ್ಟೆಲ್ಲ ಹಾಕಿ ದುಡ್ಡು ಖರ್ಚು ಮಾಡ್ಬೇಕು ರೀತಿ ಉಚ್ಚಿನ ಪಟ್ಟನೆ ಕಟ್ಟಿದ್ರು ಸರ್. ಆದ್ರೂ ನನಗೆ ಅದೇನು ಬೇಜಾರಾಗ್ಲಿಲ್ಲ. ಮುಂದಿನ ದಿನಗಳಲ್ಲಿ ನೋಡೋಣ, ಇದ ಸಕ್ಸಸ್ ಆದ್ರೆ ಇದನ್ನೇ ಮುಂದುವರ್ಸೋಣ, ಇಲ್ಲ ಅಂದ್ರೆ ನಿಮ್ ದಾರಿಗೆ ಬರ್ತೀನಿ ಅಂತಂದ ಹೇಳಿ ನಾನು ಹಂಗೆ ಮುಂದುವರ್ಸಿದ್ದೆ ಸರ್. ಆಮೇಲೆ ಅವ್ರು ಹಂತ ಹಂತವಾಗಿ ಕೆಲವರೆಲ್ಲ ನನ್ನ ಒಂದು ಸಹಪಾಠಿಗಳೆಲ್ಲ ಈಗ ಹಂತ ಹಂತವಾಗಿ ಬರ್ತಾ ಇದಾರೆ ಸರ್. ಒಗಡನ್ನ ಹಂಗೆ ಬಿಡಿಸೋದಾಗ್ಲಿ, ಆಮೇಲೆ ಈಗ ಒಂದು ಯಾಂತ್ರಿಕ ಒಂದು ಇವು ಬಂದಿದೆ ಸರ್. ನಾವು ಈ ಧರ್ಮಸ್ಥಳ ಯಾಂತ್ರಿಕ ಒಂದು ಸಂಸ್ಥೆ ಇದೆ ಸರ್, ಅವರು ಕೃಷಿ ದಾರಿ ಅಂತಂದೇಳಿ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ಅದು ಒಗಡು ಕಟ್ ಮಾಡೋ ಒಂದು ಮಿಷನ್ ತರಿಸಿದ್ವಿ ಸರ್. ಅವ್ರಿಗೆ ಈ ನಮ್ಮ ಭಾಗದಲ್ಲಿ ಹಿಂಗಿದೆ ತರಿಸ್ಕೊಡ್ರಿ ಅಂತಂದೇಳಿ ಅವ್ರು ತರಿಸಿ ಅದನ್ನ ಒಗಡನ್ನು ಪುಡಿ ಮಾಡುವಂತದ್ದು ಯಂತ್ರ ತರಿಸಿ ಅದನ್ನ ಗಂಟಿಗೆ ಇಷ್ಟ ಅಂತ ಹೇಳಿ ಚಾರ್ಜ್ ಮಾಡ್ತಿದ್ದಾರೆ ಸರ್. ಅದ್ರದಕ್ಕೆ ಜನ ಸಾಲಿಲ್ಲ ಸರ್, ಜಾಸ್ತಿ ಬೇಡಿಕೆ ಆಯ್ತು. ಈಗ ಅನಂತಸೇನ್ ಗುಡಿಯಲ್ಲೇ ಒಬ್ರು ಕಪ್ಲಿ ಮಂಜುನಾಥ ಅಂತಂದೇಳಿ ಅವರು ಒಂದು ಸ್ವಂತ ತಂದಿದ್ದಾರೆ ಸರ್. ಅವ್ರಿಗೂ ಟೈಮ್ ಸಾಕ್ತದೆ, ಅಂದ್ರೆ ಈ ರೀತಿ ಮಾಡ್ಕೊಳ್ಳೋರ ಸಂಖ್ಯೆ ಜಾಸ್ತಿ ಆಗ್ತದೆ ಸರ್. ಅಂದ್ರೆ ಒಂದ್ ರೀತಿ ಕಾಲಕ್ಕೆ ಅದು ವೇಸ್ಟ್ ಸುಟ್ ಬಿಡೋಣ ಅಂತ ಸುಟ್ ಬಿಡೋಣ ಅನ್ನೋರು ಅಂದ್ರೆ ಮನು ಪರಿವರ್ತನೆ ಮಾಡ್ಕೊಂಡಿದ್ದಾರೆ. ನಾವು ಉಳಿಸ್ಬೇಕು ಆ ಒಗಡನ್ನ, ನಮ್ಮ ಭೂಮಿ ಬಳಕೆ ಮಾಡ್ಕೋಬೇಕು, ಅದು ಗೊಬ್ಬರ ಆಗುತ್ತೆ, ಅದನ್ನ ಸುಡಬಾರದು ಅನ್ನೋ ಒಂದು ಜನರಿಗೆ ಅದು ಪರಿಕಲ್ಪನೆ. ಯಾಕಂದ್ರೆ ನಿಮ್ ಭಾಗದಲ್ಲೆಲ್ಲ ಕಬ್ಬು ಬೆಳೆಗಾರ ಜಾಸ್ತಿ, ಮೇನ್ ಮುಖ್ಯ ಬೆಳೆ ಅಂದ್ರೆ ಕಬ್ಬುನೇ ಸರ್. ಭತ್ತಕ್ಕಿಂತಲೂ ಕಬ್ಬೆ ಜಾಸ್ತಿ, ಕಬ್ಬೆ ಜಾಸ್ತಿ ಸರ್. ಅದಕ್ಕೂ ಭತ್ತಕ್ಕೂ ಒಂದ್ ಹೆಜ್ಜೆ. ಈಗ ಮತ್ತೆ ಇನ್ನೊಬ್ರು ರೈತರನ್ನ ಅಂದ್ರೆ ನಮ್ಮಲ್ಲಿ ಬಂಡವಾಳ ಹಾಕಿ ಮಾಡುವಂತಹದ್ದು ವೆಹಿಕಲ್ಗಳು ತಾಣಷ್ಟು ಇಲ್ಲ ಸರ್. ಅವ್ರನ್ನ ಯಾರಾದ್ರೂ ಒಬ್ಬರನ್ನ ಬಂಡವಾಳ ಹಾಕೋರ್ನ ಮೋಟಿವೇಟ್ ಮಾಡಿ ಈ ಸಲ ಭತ್ತದ್ದು ಅದು ಇದು ನಿಮ್ಮಲ್ಲಿ ಕೃಷಿ ಉತ್ಪಾದನಾ ಸಂಘ ಸಂಸ್ಥೆಗಳಿದಾವೆ, ಅಲ್ಲಿ ಎಲ್ಲ ಇದು ಖರೀದಿ ಮಾಡ್ಕೊಳ್ಳಕ್ಕೆ ಸ್ಪೇಸ್ ಇದೆ ಅಲ್ವಾ ನಿಮ್ಗೆ? ಈ ಸಲ ಮಾಡ್ಕೊಂಡಿದ್ದೀವಿ ಸರ್, ನಮ್ಮ ಒಂದು ಹಕ್ಕಬುಕ್ಕ ರೈತ ಉತ್ಪಾದಕರ ಸಂಸ್ಥೆಯಿಂದ ಹೋದ ಸಲ ನಮ್ಗೆ ಅದು ಇದು ಅವಕಾಶ ಇತ್ತು ಸರ್. ನಾವು ಒಂದಿಷ್ಟು ಅದಕ್ಕೆ ಬೀಜದನ ಒಂದು ಅಮೌಂಟ್ ಕಟ್ಟಿದ್ರೆ ಸರ್ಕಾರದಿಂದ ಒಂದು ನಮಗೆ ಟ್ರ್ಯಾಕ್ಟರ್ ತಗೊಳಕ್ಕೆ ಒಂದು ಅವಕಾಶ ಇತ್ತು. ಆ ಟೈಮ್ನಲ್ಲಿ ನಮಗೆ ಅಷ್ಟು ಷೇರು ಆಗ್ಲಿಲ್ಲ, ಅಂದ್ರೆ ಷೇರ್ದಾರನ್ನ ಮಾಡ್ಕೊಳಕ್ಕೆ ಅಷ್ಟು ನಮಗೆ ಟೈಮ್ ಸಾಲಿಲ್ಲ. ಹೋದ ಸಲದ್ದು ಸರ್ಕಾರದಲ್ಲಿ ಅದು ಅನುದಾನ ಇತ್ತು ಸರ್. ಈ ಸಲ ಅದು ಅನುದಾನ ಇನ್ನೂ ಬಿಡುಗಡೆ ಆಗಿಲ್ಲ. ಅದೇನಾದ್ರೂ ಬಂತಂದ್ರೆ ಅದನ್ನ ಅನುದಾನವನ್ನು ಬಳಸ್ಕೊಂಡು ನಾವು ಒಂದು ಆ ಒಂದು ಹೆಜ್ಜೆಯಲ್ಲಿ ಮುಂದೆ ಹೋಗ್ಬೇಕಂತ ಅನ್ಕೊಂಡಿದ್ದೀವಿ ಸರ್. ಈಗ ನೀವು ಏನೇನು ಬೆಳಿತಾ ಇದ್ರಿ ಸರ್? ನಾನು ಮೆಕ್ಕೆಜೋಳ ಬೆಳಿತೀನಿ ಸರ್, ಅಂದ್ರೆ ಮಳೆ ಆಶ್ರಯ ಪ್ಲಸ್ ಒಂದ್ ಸ್ವಲ್ಪ ಉಳಿದ ಟೈಮ್ನಲ್ಲಿ ಒಂದ್ ಸ್ವಲ್ಪ ನೀರು ಹಳಸ್ಕೊಳಕ್ಕೆ ಒಂದು ಅವಕಾಶ ಇದೆ ಸರ್. ಅದು ಗುತ್ತಿಗೆ ಗದ್ದೆ ಇದೆ ಸರ್, ಅವೆಲ್ಲ ಅದನ್ನ ಮಾಡ್ತಾ ಇದ್ದೀನಿ. ನನ್ನ ಭೂಮಿಯಲ್ಲಿ ಒಂದಿಷ್ಟು ಕಬ್ಬು ಮಾಡ್ತಾ ಇದ್ದೀನಿ ಸರ್, ಸಾವಯವದಲ್ಲಿ. ಆಮೇಲೆ ತರಕಾರಿ ಮಾಡಿದ್ದೀನಿ, ಬಾಳೆ ಇದೆ ಸರ್. ಆಮೇಲೆ ಒಂದ್ ಸ್ವಲ್ಪ ಸುಗಂಧರಾಜ ಹೂ ಮಾಡ್ಕೊಂಡಿದ್ದೀನಿ. ಆಮೇಲೆ ನಮ್ಮ ಬೌಂಡ್ರಿ ಸುತ್ತಲೂ ನಾನೇನು ಯಾವುದೋ ಒಂದು ಗಿಡ ಇಟ್ಟಿಲ್ಲ ಸರ್. ಒಂದು 160-200 ಬೇವಿನ ಸಸಿಗಳು ತಾವಾಗಿ ಹುಟ್ಟಿದ ಸರ್. ಅವನ್ನ ಪ್ರತಿ ವರ್ಷ ಮಳೆಗಾಲದಲ್ಲಿ ಅವನ್ನ ಡ್ರಿಮ್ ಮಾಡ್ತೀನಿ ಸರ್. ಅಂದ್ರೆ ಆ ಅಡ್ಡದಿಡ್ಡಿ ಬಂದಂತ ಕೋಲೆಗಳನ್ನ ಒಂದು ಏಣಿ ಇಟ್ಕೊಂಡು ಅವನ್ನೆಲ್ಲ ನೀಟಾಗಿ, ನನಗೂ ಅದ್ರಲಿಂದ ತೊಂದರೆ ಆಗಬಾರ್ದು, ಅಂದ್ರೆ ನೆರಳಾಗಬಾರ್ದು, ಅವನು ಸೀದಾ ಬೆಳಿಬೇಕು, ಅವಾಗ ಬೆಳೆಯೋಕ್ಕೂ ಅವಕಾಶ ಮಾಡ್ಕೊಡ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಅವನ್ನ ಒಂದು 160 ಇಂದ 200 ಸಸಿಗಳಿದಾವೆ ಸರ್. ಅದ್ರ ಜೊತೆಗೆ ಸೀತಾಫಲ ಒಂದಿಷ್ಟು ಇದೆ ಸರ್. ಮನೆಯಲ್ಲಿ ಏನಾದ್ರು ಹಣ್ಣು ತಿಂದ್ರೆ ಆ ಬೀಜಗಳು ತಮ್ಮನ್ನು ನಾನು ಹೊಲದಲ್ಲೇ ಹಾಕ್ತೀನಿ ಸರ್. ಸೀತಾಫಲ ಇದೆ, ನಲ್ಲಿ ಇದೆ, ಪಪ್ಪಾಯಿ ಇದೆ ಸರ್. ಒಂದ್ ಎರಡು ಮನೆಗೆ ಆಗಷ್ಟು ಪಪ್ಪಾಯಿ ಇಟ್ಕೊಂಡಿದ್ದೀನಿ. ಆಮೇಲೆ 2 ವರ್ಷ ಆದ್ ಸರ್ ಮಾವು ಇಟ್ಟಿದ್ದೀನಿ, ತೆಂಗು ಇಟ್ಟಿದ್ದೀನಿ. ಈ ರೀತಿ ಎಲ್ಲ ಒಂದು ಸಮಗ್ರ ಒಂದು ಇದು ಮಾಡ್ಕೊಂಡಿದ್ದೀನಿ ಸರ್. ಒಂದು 6 ಹಸು ಇದಾವ ಸರ್. ಅಂದ್ರೆ ನಿಮ್ದು ಒಟ್ಟು ಒಂದ್ ರೀತಿಯಿಂದ ಸಮಗ್ರ ಕೃಷಿ ಪದ್ಧತಿನೇ ಅಂತ ಹೇಳ್ಬೋದು. ಹೌದು ಸರ್, ಹೌದು ಸರ್. ಮೊದ್ಲಿಂದನು ನಮ್ ಕೃಷಿ ಕುಟುಂಬ ಅಲ್ಲ ಸರ್, ಒಂದಕ್ಕೊಂದು ಲಿಂಕ್ ಇರ್ಲೇಬೇಕು ಸರ್. ಅಂದ್ರೆ ಇತ್ತೀಚಿನ ದಿನಮಾನಗಳ ಕಾಲಘಟ್ಟದಲ್ಲಿ ಒಂದೊಂದಂದ್ರೆ ಕಟ್ ಮಾಡ್ಕೊಳ್ತಾ ಹೋಗ್ತಾ ಇದಾರೆ. ಹೌದು ಸರ್, ಹೌದು. ದನಗಳು ಹೋಗ್ತಾ ಇದಾವೆ, ಸಾಕು ಪ್ರಾಣಿಗಳು ಹೋಗ್ತಾ ಇದಾವೆ, ಆಮೇಲೆ ಬಂಡಿ ಹೋಯ್ತು, ಈ ಕಡೆ ವೆಹಿಕಲ್ಸ್ ಗಳೆಲ್ಲ ಬರ್ತಾ ಇದಾವೆ. ಬರ್ತಾ ಇದೆ ಸರ್. ಕೃಷಿಗೆ ಒಂದ್ ರೀತಿಯಿಂದ ಹಿನ್ನಡೆನೋ ಅಥವಾ ಯಾಂತ್ರೀಕರಣಗೊಳ್ತಾ ಇದೆಯೋ ಇದನ್ನ ಹೇಗೆ ಹೇಳಕ್ಕೂ ಕಷ್ಟ ಆಗ್ತದೆ. ಬಟ್ ಒಂದು ಕೃಷಿ ಕುಟುಂಬಕ್ಕೆ ಸಮಗ್ರತೆ ಬೇಕು. ಬೇಕು ಸರ್, ಬೇಕು. ಅದು ಆರ್ಗ್ಯಾನಿಕ್ ಕುಟುಂಬಕ್ಕೆ ಬೇಕೇ ಬೇಕು, ಆರ್ಗ್ಯಾನಿಕ್ಗೆ ಮೊಟ್ಟೆ ಕೃಷಿ ಮೊದಲೇದಾಗಿ ಹಸುಗಳು ದನಗಳು ಬೇಕೇ ಬೇಕೇ ಬೇಕು ಬೇಕು ಸರ್. ಈಗ ಎಷ್ಟು ದನಕರುಗಳಿದೆ ನಿಮ್ಮಲ್ಲಿ? ನಮ್ಮಲ್ಲಿ 6 ಹಸುಗಳಿದಾವೆ ಸರ್. ಅದನ್ನ ಗೋಮೂತ್ರ ಶೇಖರಣೆ ಮಾಡ್ತೀನಿ ಸರ್, ಆಮೇಲೆ ಸಗಣಿನ ಸ್ಲರಿ ಮಾಡಿ ನಾನು ನೀರಿನ ಜೊತೆಗೇನೆ ಬಿಡ್ತೀನಿ, ಒಂದಿಷ್ಟು ತಿಪ್ಪೆ ಗೊಬ್ಬರನು ಮಾಡ್ಕೊಳ್ತೀನಿ. ಆಮೇಲೆ ನನಗೆ ಜೀವಾಮೃತಕ್ಕೆ ಗೋಕೃಪಕ್ಕೆಲ್ಲ ನನಗೆ ಹಸುಗಳಿಂದ ಅನುಕೂಲ ಆಗಿದೆ. ಕಬ್ಬನ್ನ ನೀವು ಆರ್ಗ್ಯಾನಿಕ್ ನಲ್ಲೇ ಬೆಳೀತಾ ಇದ್ರಿ ಅಂತ ಹೇಳ್ತಿದ್ರಿ, ಹೌದು ಎಷ್ಟು ಸರ್. ವರ್ಷಗಳಿಂದ ನೀವು ಆರ್ಗ್ಯಾನಿಕ್ ಗೆ ಅದನ್ನ ಅಡಾಪ್ಟ್ ಮಾಡ್ಕೊಂಡಿದ್ರಿ, ಮೊದ್ಲಿಂದನೂ ಹಾಗೆ ಇದೆಯಾ ಅಥವಾ ಮಧ್ಯದಲ್ಲಿ ಕನ್ವರ್ಟ್ ಆಗಿದ್ರೆ ಹೇಗೆ? ಇಲ್ಲ ಸರ್, ನಂದು ಮೊದಲು ಅದು 1.5 ಎಕರೆ ನಂದು ಕಳಘಟ್ಟದಲ್ಲಿ ಒಂದು ಭೂಮಿ ಇತ್ತು ಸರ್, ಅಂದ್ರೆ ಕೆನಾಲ್ ನೀರಿಂದ ಅದು, ಅದರಲ್ಲಿ ನಾನು ಆರ್ಗ್ಯಾನಿಕ್ ಕಬ್ಬು ಬೆಳೀತಾ ಇದ್ದೆ ಸರ್. ಆಮೇಲೆ ನಾನು ಈಗ 4 ವರ್ಷದಿಂದೆ ನಮ್ಮ ನಾಗೇನಹಳ್ಳಿ ಹತ್ರ ಒಂದು ಬೋರ್ವೆಲ್ ಹಾಕ್ಸಿದೆ ಸರ್. ಮೊದಲೆಲ್ಲ ಒಂದು ಜೂಜಾಟನೆ ಅಂತಂದ ಹೇಳಿದ್ರೆ ತಪ್ಪಾಗೋದಿಲ್ಲ ಸರ್, 4-5 ಬೋರ್ಗಳು ಹಾಕ್ಸಿದೆ ಸರ್, 4-5 ಬೋರ್ಗಳಲ್ಲಿ ನೀರು ಬರಲಿಲ್ಲ ಸರ್. ಅದಕ್ಕೆ ಬೇಜಾರಾಗಿ ಬಿಟ್ಟು ಸ್ನೇಹಿತರಿದ್ದಾರೆ ಸರ್ ಪ್ರಮೋದ್ ಕುಮಾರ್ ಅಂತಂದೇಳಿ, ಅವರು ಏನು ಸಲಹೆ ಕೊಟ್ರು ಸರ್, ನಿನಗೆ ಭೂಮಿಯಲ್ಲಿ ನೀರು ಇಂಗ್ಸು, ಆಮೇಲೆ ಬೋರ್ ಹಾಕ್ಸು, ಆಮೇಲೆ ನೀರು ತಾನಾಗಿಯೇ ಬರುತ್ತೆ ಅಂತಂದೇಳಿ ಒಂದು ಸಲಹೆ ಕೊಟ್ರು. ನನ್ನ ಹೊಲ ಸುತ್ತಲೂ ಈಗ 2011ರಿಂದ ಇಲ್ಲಿವರೆಗೆ ನನ್ನ ಭೂಮಿಯಲ್ಲಿ ಇರೋಂಥ ಮಳೆ ನೀರನ್ನು ಇನ್ನುವರೆಗಾದರೂ ಹೊರಗೆ ಬಿಟ್ಟಿಲ್ಲ ಸರ್. ಇನ್ನು ಪಕ್ಕದ ಹೊಲದವಳು ನೀರು ನನ್ನ ಹೊಲದಾಗ ಬರ್ತವೆ ಹೊರತು ಅವನ್ನ ಇಂಗಿಸ್ತೀನಿ, ಆದರೆ ನನ್ನ ಹೊಲದಾಗಿಂದ ನೀರನ್ನ ಇನ್ನುವರೆಗಾದರೂ 2011ರಿಂದ ಇಲ್ಲಿವರೆಗೆ ನೀರು ಮಳೆಗಾಲದಲ್ಲಿ ಯಾವತ್ತೂ ಹೊರಗೆ ಬಿಟ್ಟಿಲ್ಲ ಸರ್. ಇದು ಒಂದು ನನ್ನ ಒಂದು ಡೆಪಾಸಿಟ್ ಅಂತಂದು ಹೇಳ್ಬೋದು ಸರ್. ಆ ಡೆಪಾಸಿಟ್ಗೆ ಇಂಟ್ರೆಸ್ಟ್ ಆಗಿ ಬೋರ್ವೆಲ್ ಹಾಕ್ಸಿದೆ, ಅದು 60 ಅಡಿಲೇ ಸ್ವಲ್ಪ ನೀರು ಕಂಡಿತು, 80 ಅಡಿಗೆ ನನಗೆ 2 ಇಂಚ್ ನೀರು ಸಿಕ್ತು ಸರ್. ಆ 80 ಅಡಿಲೇ ನಾನು ಈಗ ಬೋರ್ವೆಲ್ ಮಾಡ್ತೇನೆ. ನೋಡಿ, ಅಂದ್ರೆ ನಿಮ್ಗೆ ಅಂದ್ರೆ ಒಂದು ಕಾಲುವೆ ನೀರಾವರಿ ವ್ಯವಸ್ಥೆ ಇದ್ರೂ ಸಹಿತ ಬೋರ್ವೆಲ್ಗೂ ನೀರು ಸಿಗೋದು ಕಷ್ಟ ಆಗಿದೆ. ನಮ್ಮ ನಾಗೇನಹಳ್ಳಿ ಬೆನಕಾಪುರ ಮಧ್ಯದಲ್ಲಿ ಸ್ವಲ್ಪ ನೀರಿಂದು ಸ್ವಲ್ಪ ಸೆಲೆಗಳು ಕಡಿಮೆ ಇದೆ ಸರ್. ಈಗ ನೀವು ಸಾವಯವದಲ್ಲಿ ಕಬ್ಬು ಬೆಳೀತಾ ಇದ್ರಲ್ಲ, ಹೌದು ಸರ್, ಆ ಕಬ್ಬನ್ನ ಯಾವ್ದಕ್ಕೆ ಬಳಕೆ ಮಾಡ್ತಿದ್ರಿ? ಅಥವಾ ನೀವು ಏನಾದ್ರು ಸಪರೇಟ್ ಆಗಿ ನಿಮ್ದೇ ಗಾಣ ಹಾಕೊಂಡು ಬೆಲ್ಲ ಉತ್ಪಾದನೆ ಮಾಡಿ ಮಾರಾಟ ಮಾಡುವಂತದ್ದಾಗಿರ್ಬೋದು, ಹಾಗಿದೆಯಾ ಹೇಗೆ ಅದು? ಸರ್, ನಮ್ದು ಒಂದು ಈ ಹಕ್ಕಬುಕ್ಕ ರೈತ ಉತ್ಪಾದಕರ ಸಂಸ್ಥೆ ಇಲ್ಲ ಸರ್, ನಾವೊಂದು 500 ಷೇರುದಾರರು ಇದ್ದಾರೆ ಸರ್. 500 ಷೇರುದಾರರ ಮಧ್ಯದಲ್ಲಿ ನಾವೊಂದು 16 ಜನ ಒಂದು ಸಾವಯವ ಒಂದು ಗ್ರೂಪ್ ಅಂತ ಹೇಳಿ ಮಾಡ್ಕೊಂಡಿದ್ದೀವಿ, ಅದರಲ್ಲೇ ಒಂದು ಗ್ರೂಪ್ ಮಾಡ್ಕೊಂಡಿದ್ದೆ ಸರ್, ವಿಜಯನಗರ ಸಾವಯವ ಗ್ರೂಪ್ ಅಂತಂದೇಳಿ. ಅದರಲ್ಲಿ ನಮ್ಮ ಕಡ್ಡಿರಾಂಪುರ ಬಸಯ್ಯ ಸ್ವಾಮಿ ಅವರು ಇರ್ಬೋದು, ಮಲ್ಪನಗುಡಿ ಒಬ್ಬ ರೈತರಿದ್ದಾರೆ ಸರ್, ಇವರೆಲ್ಲ ಏನ್ ಮಾಡಿದ್ರು ಸರ್, ಅವ್ರದೇ ಒಂದು ಗಾಣದಲ್ಲಿ ಜಂಬಣ್ಣ ಅಂತಂದೇಳಿ ಸರ್, ಮಲ್ಪನಗುಡಿ ಜಂಬಣ್ಣ, ಅವ್ರದೇ ಗಾಣದಲ್ಲಿ ನಾವು ಬೆಲ್ಲ ಮಾಡಿಸೋಕಂತ ಇದ್ ಮಾಡಿದ್ವಿ ಸರ್. ಬೆಲ್ಲ ಮಾಡ್ಕೊಡ್ಬೇಕು, ಮತ್ತೆ ಬೇರೆ ಕೆಮಿಕಲ್ ಬೆಲ್ಲ ಆ ಗಾಣದಲ್ಲಿ ಮಾಡಬಾರ್ದು, ನಮ್ದು ಒಂದು ಒಪ್ಪಂದ ಸರ್. ಆ ರೀತಿ ಒಪ್ಪಂದದಲ್ಲಿ ನಾವು ಬೆಲ್ಲ ಮಾಡಿ ನಾವೇ ಬೆಲ್ಲನ ತಯಾರು ಮಾಡಿ ನಾವೆಲ್ಲ ಬೇಕಾದಂತವರಿಗೆ ನಾವು ಕೊಟ್ಟಿವಿ ಸರ್ ಅದು ಬೆಲ್ಲನ. ಆಮೇಲೆ ನಮ್ಮ ರೈತ ಉತ್ಪಾದಕ ಸಂಸ್ಥೆಯಲ್ಲೇ ಇಟ್ಟು ಮಾರಾಟ ಮಾಡಿದೆ ಸರ್. ಈ ಸಲ ನಾನು ಮೊನ್ನೆ ಸಲ ನಾನು ಕಬ್ಬು ಬೆಳೆದಾಗ ಸರ್, ಅದನ್ನ ಬೆಲ್ಲ ಮಾಡ್ಬೇಕಂತ ಉದ್ದೇಶದಿಂದನೆ ಬೆಳೆಸಿದ್ದೆ ಸರ್. ಆದ್ರೆ ನನ್ನ ಒಂದು ಪಕ್ಕದ ಊರು ಸರ್ ಬಸವಂತದುರ್ಗದನು, ಅವನು ಕಬ್ಬಿನ ವ್ಯಾಪಾರ ಮಾಡ್ತಾನೆ ಸರ್, ಅದು ನನಗೆ ಹುಷಾರಿರಲಿಲ್ಲ ಒಂದು 4 ದಿನ. ಅಣ್ಣ, ನನಗೆ ಈ ಕಬ್ಬು ಬೇಕೇ ಬೇಕು, ನಾನು ಇದನ್ನ ಜ್ಯೂಸ್ ಮಾಡಕ್ಕೆ ನನಗೆ ಆಂಧ್ರಕ್ಕೆ ಕಳಿಸ್ಬೇಕಾಗಿತ್ತು, ಇದು ಬಹಳ ಸ್ಮೂತ್ ಇದೆ ಕಬ್ಬು, ಮೇಲಿಂದ ತಿಂದ್ರೆ ಪೂರ್ತಿ ಬಡ್ಡೆವರೆಗೂ ಹಂಗೆ ಬರ್ತಾ ಇದೆ, ಇದು ನನಗೆ ಕೈಯಲ್ಲಿ ತಿರುಗಿಸಿ ಜ್ಯೂಸ್ ಮಾಡಕ್ಕೆ ಬಹಳ ಅನುಕೂಲ ಇದೆ, ನೀನ್ ಎಷ್ಟು ದರ ಹೇಳಿದ್ರು ಅದಕ್ಕೆ ನಾನು ಕೊಟ್ಟು ತಗೊಳಕ್ಕೆ ನಾನು ಸಿದ್ಧ ಇದ್ದೀನಿ ಅಂತೇಳಿ ಅದನ್ನ ಬಿಡ್ಲಿಲ್ಲ ಸರ್. ಅದನ್ನ ಜ್ಯೂಸ್ ಮಾಡಕ್ಕೆ ಅವನು ಒತ್ತಾಯ ಮಾಡಿ ತಗೊಂಡೋದ. ಹಂಗಾಗಿ ಹಿಂಗೂ ಬೇಡಿಕೆ ಇದೆ ಸರ್, ಇದು ಸಾವಯವಕ್ಕೆ ಬಹಳ ಬೇಡಿಕೆ ಇದೆ, ಸಾವಯವ ಕಬ್ಬಿನಲ್ಲೇ ನಾವು ಇದು ಮಾಡಿ ಬಹಳ ಬೇಡಿಕೆ ಇದೆ. ಎಷ್ಟು ಎಕರೆಯಲ್ಲಿ ಬೆಳೀತಾ ಇದ್ರಿ ನೀವು ಕಬ್ಬು? ಆ ಕಬ್ಬು ಈ ಸಲ 3/4 ಎಕರೆಯಲ್ಲಿ ನಾನು ಬೆಳೆದಿದ್ದೆ. ಎಷ್ಟು ಇಳುವರಿ ಬರ್ತಾ ಇದೆ ಸರ್? ಅದೊಂದು 3/4 ಎಕರೆಯಲ್ಲಿ ಒಂದು 28 ಟನ್ ನನಗೆ ಕಬ್ಬು ಬಂತು ಸರ್. ಏನು ಒಂದು ಇಷ್ಟು ಯಾವುದು ತೊಯ್ದಿಲ್ಲ ಸರ್, ಗೋಕೃಪ, ಎರೆಹುಳ ಗೊಬ್ಬರ, ಆಮೇಲೆ ಜೀವಾಮೃತ, ಆಮೇಲೆ ನನ್ನ ಸ್ಪ್ರೇಗೆ ಕೊಡ್ಬೇಕಂದ್ರೆ ಹಳೇದು ಗೋಮೂತ್ರ ಸರ್, ಅದು ಹಳೆ ಗೋಮೂತ್ರದಲ್ಲಿ ಯೂರಿಯಾ ಕಂಟೆಂಟ್ ಇರ್ತದೆ ಸರ್. ಹೌದು, ಅದಕ್ಕೆ ನನ್ನ ಯಾವ್ದಾದ್ರು ಕಾಯಿಲೆ ಬಿತ್ತಂದ್ರೆ ಅದನ್ನ ಗೋಮೂತ್ರ ಸ್ಪ್ರೇ ಮಾಡ್ತೀನಿ ಸರ್. ಹೆಂಗೆ ಟನ್ ಹೋಗ್ತಾ ಕಬ್ಬು ಸರ್? ನಾನು ಅವನ್ ತಗೊಂಡು ಹೋಗೋದಿಲ್ಲ ಅಂತಂದೇಳಿ 3,500 ರೂಪಾಯಿಗೆ ನಾನು ಒಂದು ಕಬ್ಬಿಂದು ಒಂದು ಟನ್ಗೆ ಹೇಳಿದೆ ಸರ್. ಅವ್ನು ನೀನ್ ಏನ್ ಹೇಳ್ತೀನಿ ನಾನು ತಗೊಂಡು ಹೋಗ್ತೀನಿ ಅಂತಂದೇಳಿ, ಆಮೇಲೆ ಬಂದು ಅಣ್ಣ ನೀನ್ ಎಷ್ಟು ಹೇಳ್ತೀನಿ ಹೇಳ್ದಂತ ಸರ್, ಲಾಸ್ಟಿಗೆ ನನಗೆ ಅವನಿಗೆ ಭಾರ ಆಗ್ತತಿ, ನನಗೂ ಬೇಡ ಅವನಿಗೆ ಬೇಡ ಅಂತೇಳಿ 3,250 ರೂಪಾಯಿಗೆ ಒಂದು ದರ ನಿಗದಿ ಮಾಡಿ ನಾನು ಅದರದ್ದು ದುಡ್ಡು ಇಸ್ಕೊಂಡೆ ಸರ್. ಒಟ್ಟು ಅಂದ್ರೆ ಒಂದು ಒಳ್ಳೆ ಬೆಲೆ ಅಂತೂ ಸಿಗ್ತದೆ ಖಂಡಿತ ಸರ್. ಅದು ಲಾಸ್ ಏನು ಇಲ್ಲ, ಲಾಸ್ ಇಲ್ಲ ಸರ್, ವೆಚ್ಚನೇ ಇಲ್ಲ ನಿಮ್ಮಲ್ಲಿ, ಸಾವಯವದಲ್ಲಿ ಬೆಳೆಯುವಂತ ರೈತರಿಗೆ ಖರ್ಚು ಕಡಿಮೆ. ಖರ್ಚು ಕಡಿಮೆ ಸರ್, ಅಂದ್ರೆ ನಾವು ಬೆಳೆಸೋ ಖರ್ಚು ಉಳಿಸಿದ ಲಾಭ ಅಂತ. ಹೌದು, ಆ ಒಂದು ಒಂದು ಕಾನ್ಸೆಪ್ಟ್ ಅಲ್ಲೇ ನಾವು ಮಾಡ್ಸರ್. ಜಾಸ್ತಿ ಖರ್ಚು ಮಾಡಿ ಜಾಸ್ತಿ ಲಾಭ ಗಳಿಸಿದ್ರು ಭೂಮಿನೂ ಕೆಡ್ತತಿ, ಆಮೇಲೆ ನಮ್ಗೆ ಇನ್ನೂ ಆಸೆಗಳು ಜಾಸ್ತಿ ಆಗ್ತದೆ ಸರ್, ಇನ್ನೂ ಹಾಕಿದ್ರೆ ಇನ್ನೂ ಜಾಸ್ತಿ ಆಗ್ತದೆ. ಕಾಲಮಿತಿಯಲ್ಲಿ ನಮ್ಮ ಒಂದು ಇದರಲ್ಲಿ ಇತ್ತಂದ್ರೆ ಇಷ್ಟೇ ನಾವು ಆಗ್ತೀವಿ, ಇಷ್ಟೇ ಬರ್ತತಿ ಅನ್ನೋ ಒಂದು ಇದರಲ್ಲಿನೂ ಇರ್ತೀವಿ ಸರ್. ಆ ಒಂದು ಕಾನ್ಸೆಪ್ಟ್ ಅಲ್ಲೇ ಮಾಡ್ತಾ ಇದ್ದೀವಿ. ಸ್ವಲ್ಪ ಹೆಚ್ಚು ಕಡಿಮೆ ಹಿಂಗೆ ವರ್ಷಕ್ಕೆ ಕಬ್ಬಿನಲ್ಲೇ ಒಂದು 90,000 ವರೆಗೂ ದುಡಿತೀರಿ? ಹೌದು ಸರ್. ಜೊತೆಗೆ ಬೇರೆ ಬೇರೆ ಬೆಳೆಗಳನ್ನೆಲ್ಲ ಬೆಳೀತಾ ಇದ್ದೀರಾ? ಬೆಳಿತೀವಿ ಸರ್. ಅದರಲ್ಲಿ ಹೇಗಿದೆ ನಿಮ್ಮ ಆದಾಯ? ಹೇಗಿದೆ ಯಾವ್ಯಾವ ಬೆಳೆಯಲ್ಲಿ ಸರ್? ಯಾವ್ದು ಹೆಚ್ಚು ಆದಾಯ ತಂದು ಕೊಡ್ತಾ ಇದೆ ಅಂತ? ಸರ್, ನಮ್ದು ಬಾಳೆ ಇದೆ ಸರ್. ಆ ಬಾಳೆನ ಅಲ್ಲೇ ಬಂದು ರೈತರು ಮಾರ್ಕೆಟ್ನವ್ರು ಬಂದು ತಗೊಂಡು ಹೋಗ್ತಾರೆ ಸರ್. 40 ರೂಪಾಯಿ ಯಾವ್ದು ಬೆಳಿತೀರಿ? ಏಲಕ್ಕಿ ಬಾಳೆ ಸರ್. ಅದು 2 ವರ್ಷ ಆಯ್ತು ಸರ್. ಅದು ಅದು ಸ್ವಲ್ಪ ಎಷ್ಟು ಎಕರೆ ಹಾಕಿದ್ರಿ ನೀವು? ಅದು ಒಂದು 1/2 ಎಕರೆ ಹಾಕಿದ್ವಿ ಸರ್. ಎಷ್ಟು ಗಿಡಗಳು ಕೂತಿವೆ? 1/2 ಎಕರೆಯಲ್ಲಿ ಒಂದು 500 ಗಿಡ ಕೂತಿದ್ದೆ ಸರ್. 500 ಗಿಡಗಳು. 500 ಗಿಡ ಏನ್ ರೇಟ್ ಸಿಗುತ್ತೆ ನಿಮ್ಗೆ? 35 ರಿಂದ 40 ರೂಪಾಯಿ ಯಾವರೇಜ್ ಸಿಗುತ್ತೆ ಕೆಜಿ? ಒಂದೊಂದು ಸಲ ಸ್ವಲ್ಪ ಒಂದು ಗೊನೆ ಎಷ್ಟು ಕೆಜಿ ತೂಗುತ್ತೆ ಸರ್? ಅದು ಒಂದು ಯಾವರೇಜ್ ಒಂದು 10 ರಿಂದ 12 ಕೆಜಿ ವರೆಗೆ ಬರ್ತದೆ. ಒಂದು ಸ್ವಲ್ಪ ದೊಡ್ಡದಾಗ್ಬೋದು, ಒಂದು ಚಿಕ್ಕದಾಗ್ಬೋದು. ಯಾವರೇಜ್ ಒಂದು 10 ಕೆಜಿ ಅಂತೂ ಬರ್ತದೆ. 10 ಕೆಜಿ ಅಂತೂ ಬರ್ತದೆ. ಒಂದು 5,000 ಕೆಜಿ ಲೆಕ್ಕ. ಹೌದು ಸರ್. ರೇಟ್ ಏನು ಸಿಗುತ್ತೆ ಅಂದ್ರಿ? ಯಾವರೇಜ್ ಒಂದು 35 ರಿಂದ 40 ರೂಪಾಯಿ ಸರ್. ಅಂದಾಜು ಒಂದು 35 ಅಂತ ಇಟ್ಕೋಬಹುದು. ಹೌದು ಸರ್. 175,000 ರೂಪಾಯಿ ಇದರಲ್ಲಿ ಸಿಗುತ್ತೆ. ಅದಕ್ಕೆ ಅದು ನಿಮ್ಗೆ ಯಾವುದೇ ಫರ್ಟಿಲೈಸರ್ಸ್ ಬಳಸಲ್ಲ? ಯಾವುದಕ್ಕೂ ಬಳಸಲ್ಲ ಸರ್. ಬೇಕಾಗಿಲ್ಲ ಕೂಡ? ಇಲ್ಲ ಸರ್, ಬಳಸಲ್ಲ ಸರ್. ಆದ್ರೆ ಬಾಳೆ ಬೆಳೆಗಾರರು ಏನ್ ಸಮಸ್ಯೆಗಳನ್ನ ಎದುರಿಸ್ತಾರೆ ಅಂತ ಸರ್? ಬಾಳೆ ಬೆಳೆಗಾರರು ಒಂದ್ಸಲ ಏರಿಯಾಕ್ ಬಂದ್ಬಿಟ್ರೆ ಸರ್, ಈ ಪನಾಮಾ ಅಂತಂದೇಳಿ ಒಂದು ರೋಗ ಬರ್ತದೆ ಸರ್. ಪನಾಮಾ? ಪನಾಮಾ ಅಂತಂದೇಳಿ ಅದಕ್ಕೊಂದು ಒಳಗಡೆ ಸುಳಿನೇ ಒಳಗ ತಿನ್ಕಂತ ಹೋಗ್ತದೆ ಸರ್. ದಿಂಡೆ ಏನಿರ್ತದೆ ಸರ್ ಒಳಗೆ, ಕೀಟಬಾಧೆನೆ ಅದು ಕೀಟ ಸರ್. ಅದೊಂದು ಹಂಪಿ ಈಗ ನಮ್ಮ ಈ ಭಾಗದಲ್ಲೆಲ್ಲ ಬಾಳೆಗೆ ಮೇನ್ ತೊಂದರೆ ಕೊಡಂತದ್ದು ಅಂದ್ರೆ ಅದೇ ಸರ್. ಅದು ಜಾಸ್ತಿ ನಮ್ಮ ಏಲಕ್ಕಿ ಬಾಳೆಗೆ ಜಾಸ್ತಿ ತೊಂದರೆ ಕೊಡೋ ಸರ್. ಸುಗಂಧಿಗೆ ಸ್ವಲ್ಪ ಕಡಿಮೆ ಸರ್. ಅದು ಏಲಕ್ಕಿ ಬಾಳೆಗೆ ಜಾಸ್ತಿ ತೊಂದರೆ ಕೊಡೋದು ಸರ್. ಅದು ಒಂದು. ಆಮೇಲೆ ಈ ಬಿಳಿ ಹುಣ್ಣೆ ಅಂತಂದೇಳಿ ಅದೊಂದು ರಸ ಇರತ್ ಸರ್. ಅದನ್ನು ಜಾಸ್ತಿ ಒಂದ್ ಸ್ವಲ್ಪ ಸಿ ಅಂಶ ಜಾಸ್ತಿ ಇರುತ್ತೆ ಸರ್ ಗರಿಗಳೆಲ್ಲ. ಅದು ಒಂದ್ ಸ್ವಲ್ಪ ಬಾಧೆ ಕೊಡ್ತದೆ ಸರ್. ಅವೆರಡು ಬಿಟ್ರೆ ಮತ್ತೆ ಅದು ಹೇಗೆ ನಿಯಂತ್ರಣ ಮಾಡ್ತೀರಿ? ಅದಕ್ಕೆಲ್ಲ ಕೆಲವರೆಲ್ಲ ಈ ರಾಸಾಯನಿಕವಾಗಿ ಅದಕ್ಕೆ ಇದು ಮಾಡ್ತಾರೆ. ನಾನು ಗೋಮೂತ್ರ ಮತ್ತೆ ಆರ್ಗ್ಯಾನಿಕ್ ಶಾಂಪು ಹಾಕಿ ಅವ್ರು ಒಂದ್ಸಲ ಮಾಡಿ ಕಂಟ್ರೋಲ್ ಮಾಡಿದ್ರೆ ನಾನು 2 ಸಲ ಸ್ಪ್ರೇ ಮಾಡ್ತೀನಿ ಸರ್. ನಂದು 0 ಇದರಲ್ಲೇ ಖರ್ಚಿನಲ್ಲೇ ಮಾಡ್ತೀನಿ ಸರ್. ಕಂಟ್ರೋಲ್ ಆಗ್ತದೆ ಸರ್. ಒಂದ್ಸಲ ಬಿಟ್ಟು 2 ಸಲ ಮಾಡಿದ್ರೆ ಕಂಟ್ರೋಲ್. ನನಗೆ ಈ ನಮ್ಮ ಭಾಗದಲ್ಲಿ ತಂಬಾಕ್ ಸಿಗ್ತಾ ಇಲ್ಲ ಸರ್. ಅದು ಎಸಲ್ ತಂಬಾಕ್ ಅಂತ ಹೇಳಿ ಅದನ್ನು ಒಂದ್ ಸ್ವಲ್ಪ ಸುಣ್ಣ ಅದನ್ನ ಕುದಿಸಿ ಸ್ಪ್ರೇ ಮಾಡಿದ್ರೆ ಚೆನ್ನಾಗಿರ್ತದ ಅಂತ ಹೇಳಿ ಕೆಲವರು ಅನುಭವಸ್ತರ ಮಾತು ಕೇಳಿದೀನಿ ಸರ್. ಬೊಮ್ಮನಳ್ಳಿ ತಾಲೂಕಲ್ಲಿ ಬೆಳೀತಾರೆ? ಅಲ್ಲಿ ಬೆಳೀತಾರೆ ಸರ್. ಇಲ್ಲಿ ನಮ್ಮ ಹೊಸಪೇಟೆ ಸಂತೆಯಲ್ಲಿ ಆದಿತ್ಯವಾರ ಸಂತೆಯಲ್ಲಿ ಸಿಗ್ತಿತ್ತು ಸರ್ ಮೊದಲೆಲ್ಲ. ಇಲ್ಲೆಲ್ಲ ಬೆಳೀತಾ ಔಷಧಿಯಾಗಿ ಬಳಸಬಹುದಾ? ಅದನ್ನ ಎಲಿನ ಔಷಧಿಯಾಗಿ ಬಳಸಬಹುದು ಸರ್. ಯಾವ ಯಾವ್ದಕ್ಕೆ ಅದನ್ನ ಬಳಕೆ ಮಾಡ್ಕೋಬೇಕು? ಅದು ಥ್ರಿಪ್ಸ್ ಅಂತಂದೇಳಿ ಒಂದು ಈ ತರಕಾರಿಗೆಲ್ಲ ಬೀಳ್ತದೆ ಸರ್. ಅಲಸಂದಿಗೆ ಬೀಳ್ತತಿ, ದ್ವಿದಳ ಧಾನ್ಯಗಳಿಗೆಲ್ಲ ಥ್ರಿಪ್ಸ್ ಅಂತಂದೇಳಿ ಬೀಳ್ತದೆ ಸರ್. ಸಣ್ಣ ಏನು ಅಂತೀವಿ ಸರ್ ಅದಕ್ಕೆ, ಜಿಗಿ ಏನು ಅಂತೀವಿ ಸರ್. ಅದಕ್ಕೆಲ್ಲ ನಾವು ತಂಬಾಕದ ಎಲೆ ಸುಣ್ಣನ ಆಮೇಲೆ ಲಕ್ಕಿ ಎಕ್ಕಿಯಲಿನ ಕುಟ್ಟಿ ಅದನ್ನೆಲ್ಲ ಕುದಿಸಿ ಅದನ್ನ ಅಗ್ನಿಯಾಸ್ತ್ರ ಟೈಪ್ ಮಾಡ್ಕೊಂಡು ನಾವು ಸಿಂಪರಣೆ ಮಾಡಿದ್ರೆ ಬೇಗ ಕಂಟ್ರೋಲ್ ಆಗ್ತದೆ ಸರ್. ನೀವೇ ಸೈಂಟಿಸ್ಟ್ ಗಳಿದ್ದಂಗೆ ರೈತರು ಸಾಮಾನ್ಯವಾಗಿ ಸರ್ ಆಗ್ಬೇಕು ಸರ್. ಇನ್ನೂ ಒಂದ್ ಸ್ವಲ್ಪ ಮುಂದುವರಿಬೇಕು. ಯಾಕೆ ನಮ್ಮ ಅಂದ್ರೆ ಈ ಕೃಷಿ ಇಲಾಖೆಯ ತಜ್ಞರು ನಿಮ್ಮ ಈ ಜ್ಞಾನವನ್ನ ಬಳಸ್ಕೊಳ್ಳಲ್ಲ ಯಾಕೆ? ಅಥವಾ ನಿಮ್ಮನ್ನ ಮುಂದಿಟ್ಕೊಂಡಾದ್ರೂ ರೈತರಿಗೆ ತರಬೇತಿ ಮಾಡೋದಾಗ್ಲಿ ಈ ತರ ವಸ್ತುಗಳನ್ನ ಬಳಸಿ ಅಂತ ಹೇಳೋದಾಗ್ಲಿ ಹಿಂಗ ಆಗ್ತಾ ಇದೆಯಾ ಅಥವಾ ಇಲ್ವಾ? ಆಗ್ತಾ ಇದೆ ಸರ್. ಕೃಷಿ ಇಲಾಖೆಯವರು ಮಾಡ್ತಾರೆ. ಅದರಲ್ಲಿ ಪರಿಣಿತಿ ಒಂದಂತ ಕೃಷಿ ಪಂಡಿತ ಅಂತಂದೇಳಿ ಆಯ್ಕೆ ಮಾಡಿ ಪ್ರತಿ ವರ್ಷ ಕೃಷಿ ಮೇಳಗಳಲ್ಲಿ ಅವರಿಗೆ ಒಂದು ಗುರುತಿಸುವಂತಹದ್ದು, ಅವರಿಗೆ ಏನಾದರೂ ಒಂದು ಪ್ರಶಸ್ತಿ ಕೊಡುವಂತಹದ್ದು, ಈ ಒಂದು ಕೆಲಸ ಆಗ್ತದೆ ಸರ್. ಅದು ಏನ್ ಮಾಡ್ಬೇಕಂದ್ರೆ ಅಂತ ರೈತರ ಜೊತೆಗೆ ಇನ್ನು ಉಳಿದಂತ ರೈತರ ಜೊತೆಗೆ ಸಂವಾದ ಕಾರ್ಯಕ್ರಮಗಳು ಆಗ್ಬೇಕು, ಅವ್ರ ಅನುಭವಗಳು ವಿಸ್ತರಣೆ ಆಗ್ಬೇಕು ಸರ್. ಆ ಕೆಲಸ ಆಗ್ಬೇಕು. ಇನ್ನ ಈಗ ನೀವು ಹಕ್ಕಬುಕ್ಕ ರೈತ ಉತ್ಪಾದನಾ ಸಂಘವನ್ನು ಮಾಡ್ಕೊಂಡಿದ್ದೀರಿ? ಹೌದು ಸರ್. ಅದರ ಕಾರ್ಯಚಟುವಟಿಕೆಗಳು ಏನೇನು ನಡೀತಿದೆ? ಯಾವಾಗ ಇದನ್ನ ಸ್ಥಾಪನೆ ಮಾಡ್ಕೊಂಡ್ರಿ ಸರ್? ಅದನ್ನ ಒಂದು 3 ವರ್ಷದಿಂದೆ ಜಲಾನಯನ ಅಭಿವೃದ್ಧಿ ಒಂದು ಇಲಾಖೆ ಇದೆ ಸರ್. ಅಂದ್ರೆ ಕೃಷಿ ಇಲಾಖೆಯ ಒಂದು ಅದು ಒಂದು ಭಾಗ. ನಾವು ಕೃಷಿ ಇಲಾಖೆ ಮತ್ತು ಜಲಾನಯನ ಅಭಿವೃದ್ಧಿ ಒಂದು ಅಡಿಯಲ್ಲಿ ಅದನ್ನ ನೋಂದಣಿ ಮಾಡ್ಕೊಂಡಿವಿ ಸರ್. ನಾವು ಅದು ಒಂದು ಸರ್ಕಾರದ ಒಂದು ನೇಮ ಇತ್ತು ಮಾಡ್ಬೇಕು ಅಂತಂದೇಳಿ. ಅದು ಒಂದು ಹೋಬಳಿಗೆ ಒಂದು ಮಾಡ್ಬೇಕು ಅಂತ ಒಂದು ಮಾರ್ಗಸೂಚಿ ಇತ್ತು ಸರ್. ಆದ್ರೆ ನಮಗೆ ಒಂದು ಸುವರ್ಣ ಅವಕಾಶ ಹೆಂಗ್ ಸಿಕ್ತಂದ್ರೆ ಹೊಸಪೇಟೆ ಹೋಬಳಿ ಮತ್ತೆ ಕಮಲಾಪುರ ಹೋಬಳಿಗೆ ನಮ್ಮದೇ ಒಂದು ಮಾಡ್ಕೊಳ್ಳೋಂತ ಅವಕಾಶ ನಮಗ್ ಸಿಕ್ತು ಸರ್. ಈಗ ನಮ್ಮ 2 ಹೋಬಳಿಗೆ ನಮ್ದೇ ಒಂದು ರೈತ ಉತ್ಪಾದಕರ ಸಂಸ್ಥೆ ಇದೆ ಸರ್. ಅದರ ಕಾರ್ಯಚಟುವಟಿಕೆಗಳೇನಂದ್ರೆ ಸರ್, ನಾವು ಮೊದಲು 500 ಜನ ಷೇರುದಾರನ್ನ ಮಾಡಬೇಕು ಅಂತಂದೇಳಿ ಒಂದು ಮಾರ್ಗಸೂಚಿ ಇತ್ತು ಸರ್. ಅದರಲ್ಲಿ ಒಂದು ಸ್ವಲ್ಪ ತಡವಾದ ರೈತರಿಗೆ ಅದನ್ನ ತಿಳುವಳಿಕೆ ಮಾಡಿ ಅದು 1,100 ರೂಪಾಯಿ ಅದ್ರ ದೇವ್ರ ಮೊತ್ತ ಇರ್ತದೆ ಸರ್. ಅದು ಅದು ಕೆಲವರೆಲ್ಲ ಬೇರೆ ಕಂಪ್ನಿಗಳವರೆಲ್ಲ ಅದನ್ನ ನೀವು ಇದು ಮಾಡ್ರಿ ಹಂಗ್ ಮಾಡ ಅಂತ ಎಷ್ಟು ಕೇಳಿದ್ರು ಷೇರ್ ಮೊತ್ತ? 1,100 ರೂಪಾಯಿ ಸರ್. ಅದು ನೂರು ಈಗ ರೂಪಾಯಿ ನಿಮ್ಮ ಲಿಮಿಟ್ ನಲ್ಲಿರೋ ರೈತರಾಗ್ಬೇಕಾ ಅಥವಾ ಬೇರೆ ಯಾರೋ ಆಸಕ್ತಿ ಇದೆ ನಾವು ನಿಮ್ಗೆ ಶೇರ್ ಹಾಕ್ಬೋದು? ಸರ್, ಎಲ್ಲಿರಾದ್ರೂ ಕರ್ನಾಟಕದಲ್ಲಿ ಇರುವಂತ ರೈತರು ಎಲ್ಲಿಯಾದ್ರೂ ಆಗ್ಬೋದು ಸರ್. ನಮ್ಮ ಕಾರ್ಯವ್ಯಾಪ್ತಿ 2 ಹೋಬಳಿಗಳು ಕೊಟ್ಟಿದ್ದಾರೆ ಸರ್. ಅಂದ್ರೆ ದೂರ ಆದ್ರೆ ಅವ್ರಿಗೆ ಸೇವೆ ಮಾಡಕ್ಕೆ ನಮಗೆ ಸೇವೆ ಒದಗಿಸಕ್ಕೆ ದೂರ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ. ಬಟ್ ಅವಕಾಶ ಇದೆ, ಅವಕಾಶ ಇದೆ ಸರ್, ಅವಕಾಶ ಇದೆ, ತಪ್ಪೇನಿಲ್ಲ. ಅದು 500 ಜನ ಮಾಡಕ್ಕೆ ನಮಗೆ ಸ್ವಲ್ಪ ಲೇಟ್ ಆಯ್ತು ಸರ್. ಅದು ಅಂದ್ರೆ ಮೊದ್ಲೆಲ್ಲ ಕೆಲವು ಕಂಪ್ನಿಗಳು ಒಬ್ರು ಮಾಡಿದ್ರೆ 3 ಮಾಡಬೇಕು ಹಂಗಂತಂದ್ರೆ ಕೆಲವೊಂದು ಸ್ಕ್ಯಾಮ್ಗಳು ಆಗೋದು ಸರ್. ಅದಕ್ಕೆ ಸ್ವಲ್ಪ ಜನ ಎದ್ರಿಕೊಂಡು ಅದನ್ನ ಶೇರ್ ಮೊತ್ತ ಹಾಕಕ್ಕೆ ಸ್ವಲ್ಪ ಈಗ ಹಿಂದೇಟ್ ಎಷ್ಟು ಜನ ಹಾಕಿದ್ರು. ಷೇರುದಾರರು ಸಿಕ್ಕಿದ್ದಾರೆ ಈಗ ನಿಮಗೆ? 520 ಜನ ನಮ್ದು ಷೇರ್ದಾರರಿಗೆ ಆಗಿದೆ ಸರ್. ಅದು ಆದ್ಮೇಲೆ ನಮಗೆ ನಂದು ಒಂದು 5 ಲಕ್ಷಕ್ಕೆ ಸರ್ಕಾರದಿಂದ ಒಂದು 5 ಲಕ್ಷ ಬಂಡವಾಳ ಅಮೌಂಟ್ ಅಂತಂದ ಹೇಳಿ ನಮಗೆ ವ್ಯವಹಾರ ಮಾಡಕ್ಕೆ ಸರ್ಕಾರದಿಂದ ಒಂದು 5 ಲಕ್ಷ ಈಗ ಅನುದಾನ ಸಿಕ್ಕಿದೆ ಸರ್. ಸಿಕ್ಕಿದೆ. ಅಮೌಂಟ್ ಕೊಡೋದ್ರ ಜೊತೆಗೆ ನಮಗೆ ಕೆಲವೊಂದು ಪರವಾನಿಗಳು ಕೊಟ್ಟಿದ್ದಾರೆ ಸರ್. ಅಂದ್ರೆ ರಾಸಾಯನಿಕ ಗೊಬ್ಬರಗಳನ್ನ ನಾವು ಖರೀದಿ ಮಾಡಿ ಕಂಪನಿಗಳಿಂದ ಅದನ್ನ ರೈತರಿಗೆ ಮಾರಾಟ ಮಾಡಬಹುದು, ಒಂದನೇದು. ಎರಡನೇದು ಔಷಧಿಗಳು ಸರ್, ರಾಸಾಯನಿಕ ಔಷಧಿಗಳನ್ನ ಅವನ್ನ ಖರೀದಿ ಮಾಡಿ ಮಾಡ್ಬೋದು. ಆಮೇಲೆ ಮೂರನೇದು ಈಗ ನೆಕ್ಸ್ಟ್ ಈ ತಿಂಗಳಲ್ಲಿ ನಾವು ಅಪ್ಲೈ ಮಾಡ್ತೀವಿ ಸರ್, ಅಂದ್ರೆ ಜನವರಿಯಲ್ಲಿ ಮಾಡು ಅಂತಂದೇಳಿ ನಮಗೆ ಅವರು ಹೇಳಿದ್ರು. ಟ್ರೇಡಿಂಗ್ ಸರ್, ಅಂದ್ರೆ ನಾವು ಒಂದು APMC ಯಾವ ರೀತಿ ಇರ್ತೈತಿ ಹಂಗೆ ನಮ್ದೇ ಒಂದು ಖರೀದಿ ಮಾಡ್ಬೋದು, ಮಾರಾಟನು ಮಾಡ್ಬೋದು ಸರ್. ಆ ಒಂದು ಅವಕಾಶನು ನಮ್ಮ ರೈತ ಉತ್ಪಾದಕರ ಸಂಸ್ಥೆಗೆ ಅದನ್ನು ಇದೆ ಸರ್. ಅಲ್ಲ, ಈಗ ನಿಮ್ಮ ಆಲೋಚನೆಗಳು ಸಾವಯವ ಗೊಬ್ಬರ, ಸಾವಯವ ಔಷಧಿ ಉತ್ಪನ್ನಗಳು ಇಂಥವುಗಳನ್ನ ನಾವು ಮಾಡ್ಕೋಬೇಕು, ಕಡಿಮೆ ವೆಚ್ಚದಲ್ಲೇ ರೈತರು ತಮ್ಮ ಕೃಷಿ ಮಾಡಬೇಕು ಅನ್ನುವಂಥದ್ದು ಒಂದು ಪರಿಕಲ್ಪನೆ ನಿಮ್ಮಲ್ಲಿದೆ. ಇದೆ ಸರ್, ಇದೆ ಸರ್. ಈ ರೈತ ಉತ್ಪಾದನಾ ಕೇಂದ್ರದ ಪರಿಮಿತಿಗಳು ನಿಮಗೂ ಸ್ವಲ್ಪ ತದ್ವಿರುದ್ಧವಾಗ್ತಾ ಇದೇನೋ ಅಂತ ನನಗೆ ಪ್ರಶ್ನೆ ಬಂದಿತ್ತು. ಸರ್, ಅಂದ್ರೆ ಈಗ ಅದು ಅವ್ರು ಹೇಳ್ತಾರೆ, ಈಗ ಯಾವುದೋ ಕಂಪನಿ ಔಷಧಿಗಳನ್ನು ಇಲ್ಲಿ ಮಾರಾಟ ಮಾಡೋಕ್ಕೊಂದು ಅವಕಾಶ ಇದೆ, ಔಷಧಿಗಳನ್ನು ಮಾರಾಟ ಮಾಡೋಕ್ಕೊಂದು ಅವಕಾಶ ಇದೆ ಅಂತ ಅನ್ನುವಾಗ ರೈತರನ್ನ ಮತ್ತೆ ನಾವು ಆರ್ಥಿಕ ಹೊರೆ ಕಡೆಗೆ ತಗೊಂಡು ಹೋಗ್ತೀವೇನೋ ಅಂತ. ರಸಗೊಬ್ಬರ ಕಂಪನಿಗಳು ಇಲ್ಲಿವರೆಗೂ ರಾಸಾಯನಿಕ ಯುಕ್ತ ಗೊಬ್ಬರಗಳು ತಯಾರು ಮಾಡ್ಕೊಂಡು ಬಂದಿದ್ದಾರೆ ಸರ್. ಹೌದು. ಆದ್ರೆ ಈಗಿನ ದಿನಮಾನಗಳಲ್ಲಿ ನಮ್ಮ ಕೇಂದ್ರ ಸರ್ಕಾರ, ಅಂದ್ರೆ ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿಯವರು ಈ ಒಂದು ಸಾವಯವ ಕೃಷಿಗೆ ಜಾಸ್ತಿ ಒತ್ತು ಕೊಡ್ತಿದ್ದಾರೆ ಸರ್. ಅದು ನಮಗೆ ಬಹಳ ಖುಷಿ ಕೊಡುವಂತಹದ್ದು ವಿಷಯ ಸರ್. ಅದ್ರ ಜೊತೆಗೆ ಗೊಬ್ಬರ ಕಂಪನಿಗಳು ಒಂದು ಆರ್ಗ್ಯಾನಿಕ್ ಸಾವಯವ ಗೊಬ್ಬರಗಳನ್ನ ಅಲ್ಲಿಗೆ ಅವ್ರನ್ನು ತಯಾರ ಮಾಡ್ತಿದ್ರು. ಅದು ಒಂದು ಖುಷಿ ಕೊಡುವಂತ ವಿಷಯನೇ. ಇದರ ಜೊತೆ ಜೊತೆಯಲ್ಲೇ ನಮ್ಮ ರೈತ ಉತ್ಪಾದಕರ ಸಂಸ್ಥೆ ಇನ್ನೊಂದು ಸೋದರ ಒಂದು ಸಂಸ್ಥೆ ಇದೆ ಸರ್, ಲಿಂಗ್ಸೂರಲ್ಲಿ. ಅವರು ನಮ್ಮ ಬಹಳ ಪರಿಚಯ ಇರೋರು, ಪಾಟೇಲ್ ಸರ್ ಅಂತೇಳಿ. ಅವರು ಒಂದು ಹೆಜ್ಜೆ ಮುಂದೆ ಹೋಗಿ CNG ಪ್ಲಾಂಟ್ ಆಗ್ತಾ ಇದ್ದಾರೆ ಸರ್. CNG ಗ್ಯಾಸ್ ಪ್ಲಾಂಟ್ ಆಗ್ತಾ ಇದ್ದಾರೆ ಆ ಒಂದು FAO ಅಡಿಯಲ್ಲಿ. ಅವರು ರೈತರ ಒಂದು ಹೊಲಗಳಿಗೆ ತಮ್ಮ ಒಂದು ಗುಜರಾತ್ಲಿಂದ ಒಂದು ಅದಕ್ಕೆ ಮೂಲ ವಸ್ತುವಾಗಿ ಕಚ್ಚಾ ವಸ್ತುವಾಗಿ ಒಂದು ಹುಲ್ಲು ತಂದು ಕೊಟ್ಟಿದ್ದಾರೆ ಸರ್. ಆ ಹುಲ್ಲನ್ನ ಅವರು ಸ್ಟೀಮ್ ಮಾಡಿ ಅದರಿಂದ CNG ಗ್ಯಾಸ್ ತಯಾರ ಮಾಡಿ ಆಮೇಲೆ ರೈತರಿಂದ ಸೆಗಣಿನ ಖರೀದಿ ಮಾಡಿ ಅದನ್ನು ಗ್ಯಾಸ್ ಆಗಿ ಪರಿವರ್ತನೆ ಮಾಡಿ ಆ ಸ್ಲರಿ ಮತ್ತೆ ಈ ಹುಲ್ಲಿನ ಕಚ್ಚಾ ವಸ್ತು ವೇಸ್ಟ್ನ ತಗೊಂಡು ನಮ್ಗೆ ಆರ್ಗ್ಯಾನಿಕ್ ಸಾವಯವ DAP ಇನ್ನಾಗಿ ಪರಿವರ್ತನೆ ಅರಳು ರೂಪದ ಅದನ್ನ ಉತ್ಪಾದನೆ ಮಾಡಬೇಕು ಅಂತಂದೇಳಿ ಅವ್ರದ್ದು ಕಾನ್ಸೆಪ್ಟ್ ಇದೆ ಸರ್. ಈ ಗುಜರಾತ್ನಲ್ಲಿ ಆಲ್ರೆಡಿ ತಯಾರ ಮಾಡ್ತಿದ್ದಾರೆ. ಅದಕ್ಕೆ ಅವರು ನಮ್ದು ಒಪ್ಪಂದ ಏನ್ ಮಾಡ್ಕೊಂಡಿದ್ದೆ ಸರ್, ನಮ್ಮ ವಿಜಯನಗರ ಜಿಲ್ಲೆಗೆ ನಾವು ಡಿಸ್ಟ್ರಿಬ್ಯೂಟರ್ ಆಗಿ ಅವರನ್ನು ಒಪ್ಪಂದ ಮಾಡ್ಕೊಂಡಿದ್ದೆ ಸರ್. ಈಗ ಒಂದು ಕಡೆಗೆ FPO ರೈತರಿಗೆ ಒಂದು ಆತಂಕ ಅಥವಾ ಒಂದು ಪ್ರಶ್ನೆಗಳು ಹುಟ್ಕೊಂಡಿರೋದು ಏನು ಅಂದ್ರೆ, ರೈತರು ಈ ತರ ಒಂದು ಟ್ರೇಡ್ ಮಾರ್ಕ್ಗೆ ಬರ್ತಾ ಇರುವಾಗ ಅವರು ಇನ್ಕಮ್ ಟ್ಯಾಕ್ಸ್ ಪೇಯರ್ ತರ ಆಗಿ ಸರ್ಕಾರಗಳು ನೋಡ್ತಾ ಇದಾವೆ. ಇವರು ಟ್ಯಾಕ್ಸ್ ಪೇಯರ್ ಅಂತೇಳಿ ಅವ್ರ ಮೂಲಭೂತ ಕೆಲವು ಸೌಲಭ್ಯಗಳನ್ನ ಕಸ್ಕೊಳ್ತಾ ಇದಾರೆ. ರೇಷನ್ ಕಾರ್ಡ್ ಕಟ್ ಆಗ್ತದೆ, ಮತ್ತೊಂದು ಮಗದೊಂದು ಕಡಿತ ಆಗ್ತದೆ ಅಂತ ಕೇಳಿ ಬರ್ತಾ ಇದೆ. ಇದು ನಿಮ್ಮಲ್ಲಿ ಆಗ್ತಾ ಇದೆಯಾ ಅಥವಾ ಹೇಗೆ? ಮೊದಲೇದಾಗಿ ಆಯ್ತು ಸರ್, ಡೈರೆಕ್ಟರ್ಗಳದು BPL ಕಾರ್ಡ್ ಇದ್ದಂತವನ್ನೆಲ್ಲ APL ಮಾಡ್ಬೇಕು ಹಂಗಂತಂದ ಹೇಳಿ ಲಾಸ್ಟ್ ಟೈಮ್ ಕೆಪಿಕ್ ಸಂಸ್ಥೆ ಒಂದು ಸಭೆ ಕರೆದಿತ್ತು ಸರ್ ಬೆಂಗಳೂರಲ್ಲಿ, ಅದಕ್ಕೆ ನಾವು ಹಾಜರಾಗಿದ್ವಿ. ಅದರಲ್ಲಿ ಕೃಷಿ ಮಂತ್ರಿಗಳ ಗಮನಕ್ಕೆ ತಂದಿವಿ ನಾವು ಅದನ್ನ. ಈ ರೀತಿ ಆಗೋದ್ರಿಂದ ನಮ್ಮ ರೈತ ಉತ್ಪಾದಕ ಸಂಸ್ಥೆಯ ಡೈರೆಕ್ಟರ್ಗಳು ತಮ್ಮ ರಾಜೀನಾಮೆನ ಕೊಡಕ್ಕೆ ಮುಂದಾಗಿದ್ದಾರೆ ಅಂತೇಳಿ ಅದನ್ನ ನಾನು ಮಂತ್ರಿ ಜೊತೆಗೆ ಮಾತಾಡಿ ಅದನ್ನ ಆಗದಂಗೆ, ನಾನು ರೈತರೇ ಇರೋದ್ರಿಂದ ಅದನ್ನ ನಾನು ಮಾತಾಡಿ ಅದನ್ನ ಆಗದಂಗೆ ನೋಡ್ತೀನಿ ಅಂತ ಹೇಳಿದ್ರೆ ಸರ್, ಅಲ್ಲಿಂದ ಇಲ್ಲಿವರೆಗಾದ್ರೂ ಯಾವೇ ಅವರಿಗೆ ವಾಪಸ್ BPL ಸಿಕ್ಕಿದ ಅದು ನನಗೆ ಇನ್ನು ಗಮನಕ್ಕೆ ಬಂದಿಲ್ಲ ಸರ್. ಆಹಾರ ಮತ್ತು ನಾಗರಿಕ ಸರಬರಾಜು ಮಂತ್ರಿಯವರಿಗೆ ಗಮನಕ್ಕೆ, ಆಮೇಲೆ ಕೃಷಿ ಮಂತ್ರಿಯವರ ಗಮನಕ್ಕೆ, ಈಗ ಆಲ್ರೆಡಿ ನಾವು ಅದನ್ನ ಆ ವಿಷಯ ತಂದಿದ್ದೀವಿ ಅದನ್ನ. ಒಳ್ಳೆಯದು ಶ್ರೀನಿವಾಸ ದೇವರಮನಿಯವರೇ, ಹೊಸಪೇಟೆ ಆಕಾಶವಾಣಿಯ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ತಮ್ಮ ಕೃಷಿಯ ಅನುಭವಗಳು, FPOದ ಕಾರ್ಯಚಟುವಟಿಕೆಗಳು, ಅದರಲ್ಲೂ ವಿಶೇಷವಾಗಿ ರೈತರು ಸ್ಥಳೀಯವಾಗಿ ಸಿಗುವಂತಹ ಸಂಪನ್ಮೂಲಗಳನ್ನೇ ಬಳಸಿಕೊಂಡು ಅವುಗಳನ್ನು ಔಷಧಿಯನ್ನಾಗಿ ಅಥವಾ ಬೆಳೆಗೆ ಬೇಕಾಗುವಂತಹ ಪೋಷಕಾಂಶಗಳನ್ನಾಗಿ ಮಾಡಿಕೊಂಡು ಉತ್ತಮ ಬೆಳೆಯನ್ನು ಬೆಳಿಬೋದು ಅನ್ನುವಂಥ ಮಾತುಗಳನ್ನೆಲ್ಲ ಹಂಚಿಕೊಂಡಿದ್ದೀರಾ. ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ನಮಸ್ಕಾರ. ಸಂದರ್ಶಿಸಿದವರು ಸೋಮೇಶ್ ಎಂ ಉಪ್ಪಾರ್. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇದುವರೆಗೆ ಕೇಂದ್ರ ಕೃಷಿ ಸಹಕಾರ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಸ್ತುತಪಡಿಸುವ ಕಿಸಾನ್ ವಾಣಿ ಗ್ರಾಮಾಂತರಂಗ ಪ್ರಸಾರವಾಯಿತು. ರೈತ ಬಂಧುವರು ಇದೀಗ ಕೇಳಿ ಗಿರೀಶ್ ವಿ ಪಾಟೀಲ್ ಅವರಿಂದ ರೈತರಿಗೆ ಸಲಹೆಯನ್ನ. ಮೂಲಂಗಿ ಒಂದು ಮುಖ್ಯವಾದಂತಹ ಗಡ್ಡೆ ತರಕಾರಿ ಬೆಳೆ. ಇದನ್ನು ಪ್ರತ್ಯೇಕವಾಗಿ ಮಿಶ್ರ ಬೆಳೆಯಾಗಿ ಕೂಡ ಬೆಳೆಯಬಹುದು. ಈ ತರಕಾರಿಯ ಎಲೆಗಳು ಹೇರಳವಾಗಿ ಎ ಮತ್ತು ಸಿ ಜೀವಸತ್ವಗಳನ್ನು ಹೊಂದಿವೆ. ಈ ಬೆಳೆಗೆ ಮರಳು ಮಿಶ್ರಿತ ಗೋಡು ಮಣ್ಣು ಹೆಚ್ಚು ಸೂಕ್ತ. ಈ ಬೆಳೆಯನ್ನು ವರ್ಷದ ಎಲ್ಲ ಕಾಲದಲ್ಲೂ ಬೆಳೆಯಬಹುದು. ಮಳೆಗಾಲದಲ್ಲೂ ಕೂಡ ಇದರಿಂದ ಒಳ್ಳೆಯ ಇಳುವರಿಯನ್ನು ನಿರೀಕ್ಷಿಸಬಹುದು. ಇದರಲ್ಲಿರುವಂಥ ತಳಿಗಳು ಅಂತಂದರೆ ವೈಟ್ ಐಸಿಕಲ್, ಇದು ಬೇಗನೆ ಕೊಯ್ಲಿಗೆ ಬರುವಂಥ ತಳಿ, 40 ದಿವಸದಲ್ಲಿ ಕೊಯ್ಲಿಗೆ ಬರುತ್ತೆ. ಜಪನೀಸ್ ವೈಟ್ ಚಳಿಗಾಲಕ್ಕೆ ಉತ್ತಮ ತಳಿ, ಇದು 50 ದಿನಗಳಲ್ಲಿ ಕೊಯ್ಲಿಗೆ ಬರುತ್ತೆ. ಅರ್ಕ ನಿಶಾಂತ್ ಅನ್ನುವಂಥ ತಳಿಯ ಗಡ್ಡೆಗಳು ಬೆಳಗ್ಗೆ ಉದ್ದವಾಗಿದ್ದು ಚೂಪಾದ ತುದಿಯನ್ನು ಹೊಂದಿರ್ತವೆ, ಇದು ಕೂಡ 50 ದಿವಸದಲ್ಲಿ ಕೊಯ್ಲಿಗೆ ಬರುತ್ತೆ. ಪ್ರತಿ ಹೆಕ್ಟೇರ್ಗೆ ಸುಮಾರು 7.5 ಕಿಲೋಗ್ರಾಂನಷ್ಟು ಬೀಜ ವೈಟ್ ಐಸಿಕಲ್ ಮತ್ತಿತರ ತಳಿಗಳಿಗಾದರೆ ಬೇಕಾಗುತ್ತೆ. ಜಪನೀಸ್ ವೈಟ್ ಮತ್ತು ಅರ್ಕ ನಿಶಾಂತ್ ಆದರೆ 12.5 ಕಿಲೋಗ್ರಾಂನಷ್ಟು ಬಿತ್ತನೆ ಬೀಜ ಬೇಕಾಗುತ್ತೆ. 20 ಟನ್ನಷ್ಟು ಕೊಟ್ಟಿಗೆ ಗೊಬ್ಬರವನ್ನು ಒದಗಿಸಬೇಕು. ರಾಸಾಯನಿಕ ಗೊಬ್ಬರದಲ್ಲಿ 75 ಕಿಲೋಗ್ರಾಂ ಸಾರಜನಕ, 37.5 ಕಿಲೋಗ್ರಾಂ ರಂಜಕ ಹಾಗೂ 37.5 ಕಿಲೋಗ್ರಾಂನಷ್ಟು ಪೊಟ್ಯಾಷ್ ಅಂಶ ಒದಗಿಸುವಂಥ ಗೊಬ್ಬರಗಳನ್ನು ಕೊಡಬೇಕಾಗುತ್ತೆ. ಭೂಮಿಯನ್ನು ಹದ ಮಾಡಿದ ನಂತರ 30 ಸೆಂಟಿಮೀಟರ್ ಅಂತರದಲ್ಲಿ ಬೋದು ಮತ್ತು ಹರಿಗಳನ್ನು ತಯಾರಿಸಿಕೊಂಡು ಪೂರ್ಣ ಪ್ರಮಾಣದ ಕೊಟ್ಟಿಗೆ ಗೊಬ್ಬರ ಮತ್ತು ರಾಸಾಯನಿಕ ಗೊಬ್ಬರಗಳನ್ನು ಹರಿಗಳಲ್ಲಿ ಹಾಕಿ ಚೆನ್ನಾಗಿ ಬೆರೆಸಬೇಕು. ನಂತರ ಬೋದಿನ ಒಂದು ಬದಿಯಲ್ಲಿ 10 ಸೆಂಟಿಮೀಟರ್ ಅಂತರದಲ್ಲಿ ಬಿತ್ತನೆ ಮಾಡಬೇಕು. ಜಪನೀಸ್ ವೈಟ್ ತಳಿಯ ಬೀಜಗಳನ್ನು ಬಿತ್ತುವಾಗ 60 ಸೆಂಟಿಮೀಟರ್ ಅಂತರದ ಸಾಲುಗಳಲ್ಲಿ ಬೀಜದಿಂದ ಬೀಜಕ್ಕೆ 30 ಸೆಂಟಿಮೀಟರ್ ಅಂತರ ಇರುವ ಹಾಗೆ ಬಿತ್ತನೆ ಮಾಡಬೇಕು. ಬಿತ್ತೋದಕ್ಕಿಂತ ಮೊದಲು ನೀರು ಹಾಯಿಸಬೇಕು. 10 ಸೆಂಟಿಮೀಟರ್ಗೆ ಒಂದರಂತೆ ಚೆನ್ನಾಗಿ ಬೆಳೆದಂಥ ಒಂದು ಸಸಿಯನ್ನು ಬಿಟ್ಟು ಉಳಿದ ಸಸಿಗಳನ್ನು ತೆಗೆದುಹಾಕಬೇಕು. ಭೂಮಿ ಮತ್ತು ಹವಾಗುಣ ನೋಡಿಕೊಂಡು 4-5 ದಿವಸಕ್ಕೊಮ್ಮೆ ನೀರನ್ನು ಒದಗಿಸ್ತಾ ಇರಬೇಕು. ಭೂಮಿಯಲ್ಲಿ ಕಳೆ ಇಲ್ಲದಂತೆ ನೋಡ್ಕೋಬೇಕು. ಬೇರೆ ಬೇರೆ ತಳಿಗಳಿಗೆ ಅನುಸಾರವಾಗಿ ಪ್ರತಿ ಹೆಕ್ಟೇರ್ಗೆ ಸುಮಾರು 10,000-20,000 ಕಿಲೋಗ್ರಾಂನಷ್ಟು ಮೂಲಂಗಿ ಗೆಡ್ಡೆಗಳನ್ನು ಪಡೆಯಬಹುದು. ತರಕಾರಿ ಬೆಳೆಗಳಲ್ಲಿ ಬೆಂಡೆ ಕೂಡ ಮುಖ್ಯವಾದಂಥ ಬೆಳೆ. ಇದು ಜೀವಸತ್ವ ಸಿ, ಅಯೋಡಿನ್ ಮತ್ತು ಸುಣ್ಣದ ಅಂಶಗಳನ್ನು ಹೊಂದಿದೆ. ಬೆಂಡೆ ಬೆಳೆಯನ್ನು ಎಲ್ಲ ಥರದ ಮಣ್ಣುಗಳಲ್ಲಿ ಬೆಳೆಯಬಹುದು, ಆದರೂ ನೀರು ಬಸಿದು ಹೋಗುವಂಥ ಮರಳು ಮಿಶ್ರಿತ ಗೋಡು ಮಣ್ಣು ಉತ್ತಮ. ಈಗ ಈ ಬೆಳೆಯನ್ನ ಪ್ರಾರಂಭ ಮಾಡೋದಕ್ಕೆ ಸಕಾಲವಾಗಿದೆ. ಇದರಲ್ಲಿ ಅನೇಕ ತಳಿಗಳಿವೆ. ಪೂಸಾ ಸವಾನಿ, ಅರ್ಕಾ ಅನಾಮಿಕ್, ಅರ್ಕಾ ಅಭಯ್ ಮತ್ತು ಹಾಲು ಬೆಂಡೆ ಅನ್ನುವಂಥ ಸ್ಥಳೀಯ ತಳಿ ಕೂಡ ಇದೆ. ಇದು ಕೂಡ ಬಹಳಷ್ಟು ಜನಪ್ರಿಯವಾದಂಥ ತಳಿ. ಹೆಕ್ಟೇರ್ಗೆ 7.5 kg ಬಿತ್ತನೆ ಬೀಜ ಬೇಕಾಗುತ್ತೆ. 25 ton ಕೊಟ್ಟಿಗೆ ಗೊಬ್ಬರ ಅಥವಾ ಕಾಂಪೋಸ್ಟ್ ಗೊಬ್ಬರವನ್ನು ಒದಗಿಸಬೇಕು. ರಾಸಾಯನಿಕ ಗೊಬ್ಬರದಲ್ಲಿ 125 kg ಸಾರಜನಕ, 75 kg ರಂಜಕ ಹಾಗೂ 62.5 kg ಪೊಟ್ಯಾಶ್ ಅಂಶ ಒದಗಿಸುವಂಥ ಗೊಬ್ಬರಗಳನ್ನು ಕೊಡಬೇಕಾಗುತ್ತೆ. ಬಿತ್ತನೆ ಮಾಡೋದಕ್ಕೆ ಭೂಮಿಯನ್ನು ಸಿದ್ಧ ಮಾಡಿ 60 cm 1 ಹಾಗೆ ತಗ್ಗು ಮತ್ತು ದಿನ್ನೆಗಳನ್ನು ಮಾಡಿಕೊಂಡು ಆ ನಂತರ ಪೂರ್ಣ ಪ್ರಮಾಣದಲ್ಲಿ ಸಾವಯವ ಗೊಬ್ಬರ ಮತ್ತು 50% ಸಾರಜನಕಾಂಶ ಒದಗಿಸುವಂಥ ರಾಸಾಯನಿಕ ಗೊಬ್ಬರ ಜೊತೆಗೆ ಪೂರ್ಣ ಪ್ರಮಾಣದಲ್ಲಿ ರಂಜಕ ಹಾಗೂ ಪೊಟ್ಯಾಶ್ ಅಂಶ ಒದಗಿಸುವಂಥ ರಾಸಾಯನಿಕ ಗೊಬ್ಬರಗಳನ್ನು ಮಣ್ಣಿನಲ್ಲಿ ಬೆರೆಸಬೇಕು. ಬೀಜ ಚೆನ್ನಾಗಿ ಮೊಳಕೆ ಬರುವುದಕ್ಕೆ ಬಿತ್ತನೆಗೆ ಮುಂಚೆ ಬೀಜವನ್ನು 15 ಗಂಟೆಗಳ ಕಾಲ ನೀರಿನಲ್ಲಿ ನೆನೆಸಿಡಬೇಕು. ಬೀಜವನ್ನು 30 cm ಅಂತರದಲ್ಲಿ ಬಿತ್ತನೆ ಮಾಡಬೇಕು. ಬಿತ್ತಿದ 4 ವಾರಗಳ ನಂತರ ಇನ್ನುಳಿದ 50% ಸಾರಜನಕಾಂಶವನ್ನು ಮೇಲ್ಗೊಬ್ಬರವಾಗಿ ಒದಗಿಸಬೇಕು. ಮಣ್ಣು ಮತ್ತು ಹವಾಗುಣ ನೋಡಿಕೊಂಡು 5-7 ದಿವಸಕ್ಕೊಮ್ಮೆ ನೀರನ್ನು ಹಾಯಿಸ್ತಾ ಇರಬೇಕು. ಕಳೆಗಳಿಲ್ಲದಂತೆ ಎಚ್ಚರಿಕೆ ವಹಿಸಬೇಕು. ಬಿತ್ತಿದ 6 ವಾರಗಳ ನಂತರ ಮೊದಲ ಬಾರಿ ಕೊಯ್ಲು ಮಾಡಬಹುದು. ಮುಂದೆ 6-8 ವಾರಗಳವರೆಗೆ ಇಳುವರಿ ನಿರೀಕ್ಷಿಸಬಹುದು. ಹೆಕ್ಟೇರ್ಗೆ 7,500-10,000 kg ವರೆಗೂ ಇಳುವರಿಯನ್ನು ಬೆಂಡೆ ಬೆಳೆಯಿಂದ ಪಡೆಯಬಹುದು. ಇದುವರೆಗೆ ಗಿರೀಶ್ ವಿ ಪಾಟೀಲ್ ಅವರಿಂದ ರೈತರಿಗೆ ಸಲಹೆ ಕೇಳಿದರೆ. ರೈತ ಬಂಧುವರು ಇದೀಗ ಕೇಳೋಣ ಕೃಷಿ ಗೀತೆಗಳನ್ನ. ಬರರೋಗ ಕೀಟ ಎದುರಿಸುವ ಶಕ್ತಿ ಇರಬೇಕು. ಉತ್ತಮ